ಸಂಘರ್ಷ ಕುರಿತು ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಶಬರಿಮಲೆ ಋತುವಿನಲ್ಲಿ ಹಾಗೂ ಮುಂಬರುವ ಪೊಂಗಲ್ ಹಬ್ಬದ ಸಮಯದಲ್ಲಿ ಭಕ್ತರಿಂದ ಹೆಚ್ಚಿನ ಪ್ರಯಾಣದ ಬೇಡಿಕೆ ಗಮನದಲ್ಲಿಟ್ಟುಕೊಂಡು ಕೆಲವು ವಾರಕ್ಕೊಮ್ಮೆ ಸಂಚರಿಸುವ ವಿಶೇಷ ರೈಲು ಸೇವೆಗಳನ್ನು ವಿಸ್ತರಿಸಲು ನೈರುತ್ಯ ರೈಲ್ವೆ ನಿರ್ಧರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನಗತ್ಯವಾಗಿ ಸಿಸೇರಿಯನ್ ಮಾಡುವ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. 900 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಉನ್ನತೀಕರಣಗೊಳಿಸಿದ ಸರ್ಕಾರ. ಸುವರ್ಣಸೌಧದ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕ ಗೌರವಾರ್ಥ ಸದಸ್ಯರಿಂದ ಗಿಡ ನೆಡಿಸಲು ಸಭಾಧ್ಯಕ್ಷ ಯುಟಿ ಖಾದರ್ ನಿರ್ಧಾರ. ಹಾಗೂ ಮೇಕೆದಾಟು ಯೋಜನೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗಿದೆ 6:50. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವೂ ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಪ್ರಭುದೇವ ಅವರೇ, ನಮಸ್ಕಾರ. ನಮಸ್ತೆ ಸರ್. ಪ್ರತಿ ವರ್ಷ ಡಿಸೆಂಬರ್ 5 ಮಣ್ಣಿನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಹೌದು, ಭೂಮಿಯನ್ನ ತಾಯಿ ಅಂತೀವಿ, ರೈತನಿಗೆ ಅದೇ ದೊಡ್ಡ ಆಸ್ತಿ. ಹೌದು, ಇವತ್ತಿನ ದಿವಸ ತಾವು ಸಮಸ್ಯಾತ್ಮಕ ಮಣ್ಣುಗಳು ಅವು ಯಾಕೆ ಉಂಟಾಗ್ತವೆ, ಕಾರಣಗಳೇನು, ಅದರ ಲಕ್ಷಣಗಳೇನು, ಪರಿಹಾರಗಳೇನು, ಹೌದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗ. ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಭಾರತ ಒಂದು ಕೃಷಿ ಪ್ರಧಾನವಾದಂತಹ ರಾಷ್ಟ್ರ. ಸೊ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 60% ಜನ ಏನಿದ್ದೀವಿ ನಾವು ಕೃಷಿ ಮೇಲೆ ಅವಲಂಬಿತವಾಗಿದ್ದೀವಿ. ಅಂದರೆ ಅದೊಂದು ಒಂದು ಉದ್ದಿಮೆಯಾಗಿ ತೊಗೊಂಡಿದ್ದೀವಿ. ಪ್ರತಿ ವರ್ಷ ಏನು ನಮ್ಮ ಭಾರತದಲ್ಲಿ ಜನಸಂಖ್ಯೆ ಬೆಳೀತಾನೇ ಇದೆ, ಮತ್ತು ನಮ್ಮಲ್ಲೂ ಕೂಡ ಉತ್ಪಾದನೆ ಮತ್ತು ಉತ್ಪಾದಕತೆ ಎರಡೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಆದರೆ ನಾವು ಬಿತ್ತನೆ ಮಾಡುವಂಥ ಪ್ರದೇಶ ಮಾತ್ರ ಅಷ್ಟೇ ಇದೆ, ಅದು ಜಾಸ್ತಿ ಆಗ್ತಾ ಇಲ್ಲ, ಕ್ರಮೇಣ ಕಡಿಮೆ ಆಗ್ತಿದೆ ಹೊರತು ಜಾಸ್ತಿ ಆಗ್ತಿಲ್ಲ. ಏನಕ್ಕೆ ಅಂತಂದರೆ ನಾವು ಜಾಗತೀಕರಣ ಅಂತ ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ, ಯಾವಾಗ ನಮ್ಮ ಬಿತ್ತನೆ ಪ್ರದೇಶ ಜಾಸ್ತಿ ಆಗುತ್ತೆ, ಸೊ ಅವಾಗ ಕೂಡ ಮತ್ತೆ ಇನ್ನೂ ಉತ್ತಮವಾದಂತಹ ಏನು ಉತ್ಪಾದಕತೆ ಅಥವಾ ಉತ್ಪಾದನೆ ಎರಡೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡಬೇಕಾದಂಥ ಅಂಶ ಏನು ಅಂತಂದರೆ, ಸೊ ನಮ್ಮಲ್ಲಿರುವಂತಹ ಬಿತ್ತನೆ ಮಾಡುವಂಥ ಪ್ರದೇಶವನ್ನು ನಾವು ಜಾಸ್ತಿ ಮಾಡಬೇಕು, ಇಲ್ಲಾಂದರೆ ಅದನ್ನು ಉಳಿಸ್ಕೊಳ್ಬೇಕು. ಇಲ್ಲ ಅದೇನಾದರೂ ಕ್ರಮೇಣ ಕಡಿಮೆ ಆಗ್ತಾ ಬರ್ತಿದೆ ಅಂತಂದರೆ ನಮ್ಮ ಏನು ಉತ್ಪಾದನೆ ಕೂಡ ಕುಂಠಿತ ಆಗುತ್ತೆ. ಇಲ್ಲಿ ನಾವು ಏನು ಮಾತಾಡ್ತಿರುವಂಥ ಪ್ರಮುಖವಾದ ವಿಷಯ ಏನಂತಂದರೆ ಸಮಸ್ಯಾತ್ಮಕ ಮಣ್ಣುಗಳು. ಇಲ್ಲಿ ಏನಾಗುತ್ತೆ, ನಮ್ಮ ಭಾರತ ದೇಶದಲ್ಲಿ 12% ಬಿತ್ತನೆ ಮಾಡುವಂಥ ಪ್ರದೇಶ ಮತ್ತು ನಮ್ಮ ಕರ್ನಾಟಕದಲ್ಲಿ 4% ಬಿತ್ತನೆ ಮಾಡುವಂಥ ಪ್ರದೇಶ ಸಮಸ್ಯಾತ್ಮಕ ಮಣ್ಣುಗಳಿಂದ ಕೂಡಿದೆ. ಸೊ ಇಲ್ಲೇನಾಗುತ್ತೆ, ಸಮಸ್ಯಾತ್ಮಕ ಮಣ್ಣುಗಳು ಅಂತ ಬಂತು ಅಂತಂದರೆ ಯಾವುದನ್ನ ಒಂದು ಕಾರಣಗಳಿಂದ ನಾವು ನಮ್ಮ ಬೆಳೆಯಲ್ಲಿ ಅಥವಾ ಭೂಮಿಯಲ್ಲಿ ಏನು ಬೆಳವಣಿಗೆ ಕುಂಠಿತ ಆಯಿತು ಅಂತಂದರೆ ಅದನ್ನು ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ರೀತಿಯ ಮಣ್ಣುಗಳನ್ನು ನಾವು ಹೇಳ್ಬೋದು. ಅವನ್ನು ನಾವು ನೋಡೋದಾದರೆ ನಾವು ಹುಳಿ ಮಣ್ಣು ಅಥವಾ ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಎರಡನೇದು ಬಂದು ನಾವು ವಸತಿ ಮಣ್ಣು ಅಥವಾ ಜೌಗು ಮಣ್ಣು ಅಂತ ಹೇಳ್ತೀವಿ. ಮತ್ತು ಮೂರನೇದಾಗಿ ನಾವು ಚೌಳು ಮಣ್ಣು ಅಂತ ಹೇಳ್ತೀವಿ. ಮತ್ತು ನಾಲ್ಕನೇದಾಗಿ ನಾವು ಕ್ಷಾರ ಅಥವಾ ಕರ್ಲು ಮಣ್ಣು ಅಂತ ಹೇಳ್ತೀವಿ. ಈ 4 ವಿವಿಧ ರೀತಿಯ ಸಮಸ್ಯಾತ್ಮಕ ಮಣ್ಣುಗಳಂತ ನಾವು ಹೇಳ್ತೀವಿ. ಈ ಒಂದು 4 ಥರದಲ್ಲಿ ಅದನ್ನು ಒಂದು ಥರದ್ದು ಏನಾದರೂ ಮಣ್ಣು ನಮಗೆ ಕಂಡು ಬಂತು ಅಂತಂದರೆ ಸೊ ನಮಗೆ ಇಳುವರಿ ಕುಂಠಿತ ಆಗುತ್ತೆ, ಬೆಳೆಗಳ ಬೆಳವಣಿಗೆ ಕೂಡ ನಮಗೆ ಕುಂಠಿತ ಆಗುತ್ತೆ. ಅದರಿಂದ ರೈತರು ಯಾವುದೇ ರೀತಿಯ ಉತ್ತಮವಾದಂತಹ ಬೆಳೆಗಳನ್ನು ತೆಗೆದುಕೊಳ್ಳೋದರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಅದರಿಂದ ಈ ಒಂದು ಮಣ್ಣುಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ನಾವು ನಿರ್ವಹಣೆ ಮಾಡಿಲ್ಲ ಅಂತಂದರೆ ತುಂಬ ಸಮಸ್ಯೆಗಳು ನಮಗೆ ಕಂಡು ಬರ್ತವೆ. ಅದರಿಂದಾಗಿ ನಾವು ಇದನ್ನು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಹೇಳ್ತೀವಿ. ಈ 4 ಥರದ್ದನ್ನು ಪ್ರತಿಯೊಂದನ್ನು ನಾವು ನೋಡೋದಾದರೆ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ನಾವು ಮೊದಲನೇದಾಗಿ ವಸತಿ ಮಣ್ಣು ಅಥವಾ ಜೌಗು ಮಣ್ಣು ಅಂತ ಹೇಳ್ತೀವಿ. ಸೊ ಇದು ಯಾವ ರೀತಿ ಆಗುತ್ತೆ ಅಂತಂದರೆ ಸಾಮಾನ್ಯವಾಗಿ ಭೂಮಿಯಲ್ಲಿ ನೀರಿನ ಇಂಗುವಿಕೆಯ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ಸೊ ಅವಾಗೇನಾಗುತ್ತೆ ನಮಗೆ ಏನು ವಸತಿ ಮಣ್ಣು ಅಥವಾ ಜೌಗು ಮಣ್ಣು ಫಾರ್ಮೇಷನ್ ಆಗುತ್ತೆ. ಸೊ ಅದು ಬಿಟ್ಟು ಇನ್ನೊಂದೇನಾಗುತ್ತೆ ಅಂತಂದರೆ ಈಗ ನಾವು ತಗ್ಗು ಪ್ರದೇಶ ಅಂತ ಹೇಳ್ತೀವಿ, ಸೊ ಅಪ್ಲ್ಯಾಂಡ್ ಅಥವಾ ಲೋಲ್ಯಾಂಡ್ ಅಂತ ಹೇಳ್ತೀವಿ ನಮ್ಮ ಅಚ್ಚುಕಟ್ಟು ಪ್ರದೇಶಗಳಿಗೆ ಬಂದರೆ. ಸೊ ಅಪ್ಲ್ಯಾಂಡಲ್ಲಿ ಏನು ಮಾಡ್ತಾರೆ, ಬೆಳೆಗಳನ್ನು ಬೆಳೀತಾ ಇರ್ತಾರೆ, ನೀರು ತುಂಬ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಆ ಯೂಸ್ ಮಾಡಿ ಮಿಕ್ಕಂಥ ನೀರೇನಾಗುತ್ತೆ ತಗ್ಗು ಪ್ರದೇಶಗಳಿಗೆ ಬರುತ್ತೆ. ಸೊ ತಗ್ಗು ಪ್ರದೇಶಗಳಿಗೆ ಬಂದಾಗ ಏನಾಗುತ್ತೆ, ಒಂದು ನಮ್ಮ ಅಂತರ್ಜಲದ ಮಟ್ಟ ತುಂಬ ಶಾಲೋ ಇತ್ತು, ತುಂಬ ಮೇಲೆ ಇತ್ತು ಅಂತಂದರೆ ನೀರಿನ ಇಂಗುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ. ಅದು ಒಂದು ಕಾರಣ ಇರ್ಬೋದು. ಎರಡನೇ ಕಾರಣ, ಸಬ್ಸಾಯ್ಲಲ್ಲಿ ಗಟ್ಟಿ ಪದರಗಳಂತ ಹೇಳ್ತೀವಿ. ಸೊ ಜೇಡಿ ಮಣ್ಣಿನ ಪ್ರಮಾಣ ಏನು ಸಬ್ಸಾಯ್ಲ್ನಲ್ಲಿ ತುಂಬ ಜಾಸ್ತಿ ಇತ್ತು ಅಂತಂದರೆ ಅಲ್ಲಿ ಗಟ್ಟಿ ಪದರಗಳಾಗುತ್ತೆ. ಯಾವಾಗ ಗಟ್ಟಿ ಪದರಗಳಾಗುತ್ತೆ ಆವಾಗ ನೀರಿನ ಇಂಗುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಯಾವಾಗ ನೀರಿನ ಇಂಗುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ ನೀರು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಸೊ ಅಲ್ಲಿ ನೀರನ್ನು ನಿಂತ್ಕೊಳ್ತು ಅಂತಂದರೆ ಈ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಸೊ ಅಲ್ಲಿ ಒಂದ್ಸಲ ನೀರು ನಿಂತ್ಕೊಳ್ತು ಅಂತಂದರೆ ಸಾಮಾನ್ಯವಾಗಿ ನೋಡಿರ್ತೀನಿ ಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿರುವಂಥ ಒಂದು ಮಣ್ಣು. ಅದು ಒಂದೇದು. ಎರಡನೇದು, ನೀರು ನಿಂತ್ಕೊಳ್ತು ಅಂತಂದರೆ ನಮಗೆ ದುರ್ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನಾವು ಬೆಳೆಗಳನ್ನು ಬೆಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಬೆಳೆಗಳನ್ನು ಬೆಳೆದರೂ ಕೂಡ ನಮಗೆ ಸರಿಯಾದಂಥ ಇಳುವರಿ ಸಿಗೋದಿಲ್ಲ. ಇದಕ್ಕೆ ನಾವು ಜೌಗು ಅಥವಾ ವಸತಿ ಮಣ್ಣು ಅಂತ ಹೇಳ್ತೀವಿ. ನಾವು ಎರಡನೇದಾಗಿ ನಾವು ಚೌಳು ಮಣ್ಣು ಅಂತ ಹೇಳ್ತೀವಿ. ಸೊ ಚೌಳು ಮಣ್ಣು ಅಂತಂದರೆ ನಾವು ಇಂಗ್ಲೀಷ್ನಲ್ಲಿ ಸೆಲೈನ್ ಸಾಯ್ಲ್ ಅಂತ ಹೇಳ್ತೀವಿ. ಸೊ ನಮ್ಮ ಈ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ತುಂಬ ಸಾಮಾನ್ಯವಾಗಿ ಕಂಡು ಬರುವಂಥ ಒಂದು ಮಣ್ಣು ಅದು. ಇನ್ನೊಂದೇನಂತಂದರೆ ಯಾವ ಪ್ರದೇಶದಲ್ಲಿ ತುಂಬ ಜಾಸ್ತಿ ಬಾಷ್ಪೀಕರಣ ಇರುತ್ತೆ, ತುಂಬ ಉಷ್ಣಾಂಶ ಜಾಸ್ತಿ ಇರುತ್ತೆ, ಮತ್ತು ತುಂಬ ಕಡಿಮೆ ಮಳೆ ಬರುತ್ತೆ, ಅಂಥ ಒಂದು ಪ್ರದೇಶಗಳಲ್ಲಿ ನಾವು ಈ ಥರ ಒಂದು ಚೌಳು ಮಣ್ಣನ್ನು ನಾವು ನೋಡ್ಬೋದಾಗಿದೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಲವಣಗಳು ಅಂತ ಹೇಳ್ತೀವಿ, ಪ್ರಮುಖವಾಗಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳ ಅಂಶ ಜಾಸ್ತಿ ಇರುತ್ತೆ ಈ ಒಂದು ಚೌಳು ಮಣ್ಣಿನಲ್ಲಿ. ಸೊ ಯಾವಾಗ ಇದರ ಲವಣಗಳ ಅಂಶ ಜಾಸ್ತಿ ಇರುತ್ತೆ ಅದೇನು ಮಾಡುತ್ತೆ, ಬಾಷ್ಪೀಕರಣ ಆದಾಗ, ಸೊ ನೀರಿನ ಬಾಷ್ಪೀಕರಣ ಆದಾಗ ಅದು ಮಣ್ಣಿನ ಕೆಳಪದರದಲ್ಲಿರುವಂಥ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮು ಮಣ್ಣಿನ ಮೇಲ್ಪದರಕ್ಕೆ ಬರುತ್ತೆ. ನಾವು ಸಾಮಾನ್ಯವಾಗಿ ಬಿಳಿ ಪದರಗಳನ್ನು ನೋಡ್ಬೋದು. ಅದೇನಾಗಿರುತ್ತೆ ಅಂತಂದ್ರೆ ಯಾವ ಥರ ಇರುತ್ತೆ ಅಂತಂದರೆ ನಾವು ಬರಿಗಾಲದಲ್ಲಿ ನಡೆದಾಡಾಗ ತುಂಬ ನಮಗೆ ಕೂಲ್ ಫೀಲ್ ಆಗುತ್ತೆ, ತುಂಬ ತಂಪಾದ ನಮಗೆ ಒಂದು ಫೀಲ್ ಕೊಡುತ್ತೆ. ಅದಾದಮೇಲೆ ನಾವು ನೀಟಾಗಿ ಕೈಯಿಂದ ಅದನ್ನು ನಾವು ಏನಾದರೂ ತೊಗೊಂಡ್ವಿ ಅಂತಂದರೆ ತುಂಬ ಸ್ಮೂತ್ ಆಗಿರುತ್ತೆ ಮಣ್ಣು. ಸೊ ಅದಕ್ಕೆ ನಾವು ಚೌಳು ಮಣ್ಣು ಅಂತ ಹೇಳ್ತೀವಿ ನಾವು. ಇನ್ನು ಮೂರನೇದು ಬಂದು ನಾವು ಕರ್ಲು ಅಥವಾ ಕ್ಷಾರ ಮಣ್ಣು ಅಂತ ಹೇಳ್ತೀವಿ. ಸೊ ಇಲ್ಲೇನಾಗಿರುತ್ತೆ, ಇಲ್ಲಿ ಸೋಡಿಯಂನ ಅಂಶ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಇದು ಕೂಡ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಮತ್ತು ಹೆಚ್ಚು ಉಷ್ಣಾಂಶ ಇರುವಂಥ ಪ್ರದೇಶ ಮತ್ತು ಜಾಸ್ತಿ ಬಾಷ್ಪೀಕರಣ ಆಗುವಂಥ ಪ್ರದೇಶದಲ್ಲಿ ನಾವು ಈ ಥರ ಒಂದು ಕ್ಷಾರ ಅಥವಾ ಕರ್ಲು ಮಣ್ಣನ್ನು ನಾವು ಕಾಣ್ಬೋದಾಗಿದೆ. ಇದರಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ. ಕ್ರಮೇಣ ಮುಂದೆ ಏನಾಗುತ್ತೆ, ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ ಜೊತೆಯಲ್ಲಿ ಅದು ಸೇರಿಕೊಂಡು ಸೋಡಿಯಂ ಕಾರ್ಬೊನೇಟ್ ಆಗುತ್ತೆ ಅಥವಾ ಸೋಡಿಯಂ ಬೈಕಾರ್ಬೊನೇಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಏನಾಗುತ್ತೆ, ನಾವು ಇದನ್ನು ಭೌತಿಕ ಗುಣಲಕ್ಷಣಗಳನ್ನು ನೋಡಿದಾಗ ಇದು ಕೂಡ ಕಂದು ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಮಣ್ಣು. ಏನಕ್ಕೆ ಅಂತಂದರೆ ಮಣ್ಣಿನಲ್ಲಿರುವಂಥ ಸಾವಯವ ಅಂಶಗಳು ಏನಿರುತ್ತೆ ಅದೆಲ್ಲದನ್ನೂ ಕೂಡ ಬಾಷ್ಪೀಕರಣ ಆದಾಗ ಮೇಲೆ ಬರುತ್ತೆ. ಮೇಲೆ ಬಂದಾಗ ನಮಗೆ ಕಂದು ಅಥವಾ ಕಪ್ಪು ಮಿಶ್ರಿತ ಏನು ಬಣ್ಣಕ್ಕೆ ತಿರುಗುತ್ತೆ. ಅದು ಒಂದು ಲಕ್ಷಣ. ಇನ್ನೊಂದು ಲಕ್ಷಣ ಏನಂತಂದರೆ ನಾವು ಬರಿಗಾಲಲ್ಲಿ ನಡೆದಾಡಿದಾಗ ನಮಗೆ ತುಂಬ ಏನು ಜಲ್ಲಿಕಲ್ ಮೇಲೆ ನಡೆದಂಥ ಫೀಲ್ ಆಗುತ್ತೆ, ನಮಗೆ ತುಂಬ ಗಟ್ಟಿ ಪದರಗಳ ಮಣ್ಣಿರ್ತವೆ. ಸೊ ಆ ಥರ ಏನನ್ನು ನಾವು ಕಂಡು ಬಂತು ಅಂತಂದರೆ ಅದನ್ನು ನಾವು ಕ್ಷಾರ ಅಥವಾ ಕರ್ಲು ಮಣ್ಣು ಅಂತ ನಾವು ಹೇಳ್ಬೋದು. ಸೊ ಇಲ್ಲೂ ಕೂಡ ನಾವು ಯಾವುದೇ ರೀತಿಯ ಬೆಳೆಗಳನ್ನು ಬೆಳೆದರೂ ಕೂಡ ನಮಗೆ ಸರಿಯಾದ ಇಳುವರಿ ನಮಗೆ ಸಿಗಲ್ಲ. ಸೊ ಅದಕ್ಕೆ ನಾವು ಈ ಥರದ ಮಣ್ಣುಗಳನ್ನು ನಾವು ನಿರ್ವಹಣೆ ಮಾಡದೆ ಹೋದರೆ ತುಂಬ ಕಷ್ಟವಾಗುತ್ತೆ. ಈ ಒಂದು ಏನು ಕ್ಷಾರ ಮಣ್ಣು ಅಥವಾ ಕರ್ಲು ಮಣ್ಣು ಕೂಡ ಸಾಮಾನ್ಯವಾಗಿ ನಮ್ಮ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಕೂಡ ನಾವು ಕಾಣ್ಬೋದಾಗಿದೆ. ಅದು ನೀರಾವರಿ ಪ್ರದೇಶದಲ್ಲೂ ಆಗ್ಬೋದು ಅಥವಾ ಕುಷ್ಪಿ ನಾವು ಬೇಸಾಯ ಏನು ಮಾಡ್ತೀವಿ ಆ ಪ್ರದೇಶದಲ್ಲೂ ಕೂಡ ನಾವು ಎರಡೂ ಪ್ರದೇಶದಲ್ಲಿ ನಾವು ಈ ಮಣ್ಣನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಮೂರು ಮಣ್ಣುಗಳನ್ನು ತೊಗೊಂಡ್ರೆ ನೀರಾವರಿ ಪ್ರದೇಶದಲ್ಲಿ ಇವುಗಳನ್ನ ಮ್ಯಾನೇಜ್ ಮಾಡೋದು ತುಂಬ ಸುಲಭ, ಯಾಕಂದರೆ ನಾವು ಬಸಿಗಾಲೆಗಳನ್ನು ನಾವು ನಿರ್ಮಿಸ್ಕೊಂಡು ತುಂಬ ಚೆನ್ನಾಗಿ ನಾವು ಮ್ಯಾನೇಜ್ ಮಾಡ್ಬೋದು. ಅದಕ್ಕೆ ತುಂಬ ತುಂಬ ಟೆಕ್ನಾಲಜಿಗಳು ಕೂಡ ಇದ್ದಾವೆ. ಸೊ ನಾವು ವೈಜ್ಞಾನಿಕವಾಗಿ ನಾವು ಬಸಿಗಾಲೆಗಳನ್ನು ನಿರ್ಮಿಸ್ಕೊಂಡು ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದಾಗಿದೆ. ಆದರೆ ಖುಷ್ಕಿ ಭೂಮಿಗೆ ಬಂದಾಗ ತುಂಬ ಕಷ್ಟ ಇವನ್ನು ಮ್ಯಾನೇಜ್ ಮಾಡೋದು, ಯಾಕಂತಂದರೆ ನಾವು ನೀರಲ್ಲಿ ಬಸ್ಕೊಂಡು ಹೋಗ್ಬೇಕು, ನೀರು ಬಸಲಿಲ್ಲ ಅಂತಂದರೆ ಇದು ಭಾಳ ಕಷ್ಟ ಆಗುತ್ತೆ. ಸೊ ಈ ಥರದಾಗಿ ನಾವು ಎರಡು ನೀರಾವರಿ ಪ್ರದೇಶದಲ್ಲೂ ಯಾವ ಥರ ಮ್ಯಾನೇಜ್ ಮಾಡ್ಬೋದು ಮತ್ತು ಖುಷ್ಕಿ ಭೂಮಿ ಪ್ರದೇಶದಲ್ಲೂ ನಾವು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಎರಡನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈಗ ನಾವು ನೀರಾವರಿ ಪ್ರದೇಶಕ್ಕೆ ಬಂದ್ವಿ ಅಂತಂದರೆ ಸೊ ಇಲ್ಲೇನಾಗುತ್ತೆ, ಎರಡು ರೀತಿಯ ಬಸಿಗಾಲುವೆಗಳನ್ನು ನಿರ್ಮಿಸ್ಬೋದು. ಒಂದು ತೆರೆದ ಬಸಿಗಾಲುವೆಗಳಂತ ಹೇಳ್ತೀವಿ ನಾವು, ಇನ್ನೊಂದು ಬಂದು ಏನು ಭೂಮಿಯ ಒಳಗೆ ನಾವು ಪೈಪ್ಗಳನ್ನು ಹಾಕಿ ಅದರಿಂದ ಕೂಡ ನಾವು ನೀರುಗಳನ್ನು ಬಸ್ಕೊಂಡು ಹೋಗ್ಬೋದು. ಬಟ್ ನಾವು ತೆರೆದ ಬಸಿಗಾಲುಗಳಿಗೆ ಬಂದ್ವಿ ಅಂತಂದರೆ ಇಲ್ಲಿ ಏನಾಗುತ್ತೆ, ಸರಿಯಾದ ಕಲ್ಲುಗಳನ್ನು ಹಾಕಿ ನಾವು ಬಸಿಗಾಲುಗಳನ್ನು ನಿರ್ಮಿಸ್ತಿಲ್ಲ ಅಂತಂದರೆ ಅಗೇನ್ ಮತ್ತೆ ಏನಾಗುತ್ತೆ, ಆ ಬಸಿಗಾಲುಗಳು ಮುಚ್ಕೊಂಡು ಹೋಗ್ಬಿಡುತ್ತೆ ತುಂಬ ಜಾಸ್ತಿ ಮಳೆ ಬಂದಾಗ. ಅದರಿಂದ ನಿರ್ವಹಣೆ ತುಂಬ ಕಷ್ಟ. ಅದೇ ನಾವೇನಾದರೂ ಪೈಪ್ಗಳ ಮುಖಾಂತರ ನಾವು ಬಸಿಗಾಲುಗಳನ್ನು ಹಾಕ್ಕೊಂಡ್ವಿ ಅಂತಂದರೆ ಅದು ತುಂಬ ಸುಲಭ. ಇಲ್ಲೇನಾಗುತ್ತೆ, ವೈಜ್ಞಾನಿಕವಾಗಿ ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ, ಅಲ್ಲಿ ನೀರಿನ ಏನು ಇಂಗುವಿಕೆಯ ಪ್ರಮಾಣ ಎಷ್ಟಿದೆ ಮತ್ತು ಆ ಒಂದು ಪ್ರದೇಶದ ಇಳಿಜಾರು ಎಷ್ಟಿದೆ ಅದನ್ನು ನಾವು ಮನದಲ್ಲಿ ಇಟ್ಟುಕೊಂಡು ನಾವು ಇದನ್ನು ಡಿಸೈನ್ ಮಾಡಬೇಕಾಗತ್ತೆ ಏನು ಪೈಪ್ ಬಸಿಗಾಲುವೆಗಳನ್ನು. ಇಲ್ಲೇನಾಗುತ್ತೆ, ಪೈಪ್ಗಳಲ್ಲಿ ಒಂದು ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಅದಕ್ಕೆ ಒಂದು ಜಿಯೋ ಟೆಕ್ಸ್ಟೈಲ್ ಅಂತ ಹೇಳ್ತೀವಿ ನಾವು, ಆ ಜಿಯೋ ಟೆಕ್ಸ್ಟೈಲ್ ಕ್ಲಾತ್ ಅದು ಕವರ್ ಆಗಿರುತ್ತೆ. ಸೊ ಅದೇನು ಮಾಡುತ್ತೆ, ಯಾವಾಗ ಮಳೆ ಜಾಸ್ತಿ ಬೀಳುತ್ತೆ ಅಥವಾ ಯಾವಾಗ ನಾವು ನೀರು ಕೊಡ್ತೀವಿ ಆ ನೀರು ಕೊಡೋ ಟೈಮಲ್ಲಿ ನಾವು ಜಿಪ್ಸಮ್ಗಳನ್ನ ಹಾಕ್ಕೊಳ್ತೀವಿ. ಜಿಪ್ಸಮ್ ಹೇಗೆ ನಾವು ನಿರ್ಧರಿಸ್ತೀವಿ ಅಂತಂದರೆ ಆ ಒಂದು ಮಣ್ಣಿನ ರಸಸಾರ ಎಷ್ಟಿದೆ, ಆ ಮಣ್ಣಿನ ರಸಸಾರದ ಮೇಲೆ ನಾವು ಎಷ್ಟು ಪ್ರಮಾಣದಲ್ಲಿ ಜಿಪ್ಸಮ್ನ ಹಾಕೋಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಮಣ್ಣಿನ ರಸಸಾರ ಆಧಾರದ ಮೇಲೆ ನಾವು ಜಿಪ್ಸಮ್ಗಳನ್ನ ಹಾಕ್ಕೊಂಡು ಅದಾದಮೇಲೆ ನೀರನ್ನು ನಾವು ನಿಲ್ಲಿಸ್ಬೇಕಾಗತ್ತೆ. ಒಂದು ಎರಡರಿಂದ ಮೂರು ಸಲ ನಾವು ನೀರನ್ನು ನಿಲ್ಲಿಸಾದಮೇಲೆ ಸೊ ಅಲ್ಲಿರೋಂಥ ಸೋಡಿಯಂ ಏನಾಗುತ್ತೆ, ವಿನಿಮಯ ಆಗುತ್ತೆ. ಸೊ ಸೋಡಿಯಂ ಏನಾಗುತ್ತೆ, ಸಾಯ್ಲಲ್ಲಿ ರಿಲೀಸ್ ಆಗುತ್ತೆ. ಜಿಪ್ಸಮಲ್ಲಿರುವಂಥ ಕ್ಯಾಲ್ಸಿಯಂ ಮತ್ತು ಸಾಯ್ಲಿಗೆ ಬಂದು ಸೇರಿಕೊಳ್ಳುತ್ತೆ, ಮಣ್ಣಿಗೆ ಬಂದು ಸೇರಿಕೊಳ್ಳುತ್ತೆ. ಆಗ ರಿಲೀಸ್ ಆಗಿದ್ದ ಸೋಡಿಯಂ ಏನಾಗುತ್ತೆ, ನಾವು ಏನು ನೀರು ನಿಲ್ಲಿಸಿರ್ತೀವಿ ಆ ನೀರಿನ ಮುಖಾಂತರ ಸೋಡಿಯಮ್ಮು ಈ ಒಂದು ಕೊಳವೆಗಳ ಮೂಲಕ ಸೋಡಿಯಂ ಹೊರಗಡೆ ಬಂದುಬಿಡುತ್ತೆ. ಈ ಒಂದು ಪ್ರಕಾರವಾಗಿ ನಾವು ಸೋಡಿಯಂನ ನಾವು ಹೊರಗೆ ಹಾಕೋಬೋದು. ಅವಾಗ ಯಾವಾಗ ಸೋಡಿಯಂ ಪ್ರಮಾಣ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತಿರುತ್ತೆ, ಸೊ ಆವಾಗ ನಮಗೆ ಬೆಳೆಗಳು ಕೂಡ ಚೆನ್ನಾಗಿ ನಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ಆಲ್ಮೋಸ್ಟ್ ನಮಗೆ ಒಂದು ಎರಡರಿಂದ ಮೂರು ವರ್ಷ ನಾವು ಈ ಥರ ಮಾಡಿದ್ವಿ ಅಂತಂದರೆ ಸೊ ನಾವು ಮಣ್ಣಲ್ಲಿರುವಂಥ ಅಷ್ಟು ಸೋಡಿಯಂಗಳನ್ನು ನಾವು ಹೊರಗೆ ಹಾಕಿ ಉತ್ತಮವಾದಂಥ ಬೆಳೆಯನ್ನು ನಾವು ಬೆಳ್ಕೊಳ್ಬೋದಾಗಿದೆ. ಸೊ ಇದು ನಮಗೆ ನೀರಾವರಿ ಪ್ರದೇಶದಲ್ಲಿ ಇರುವಂಥ ಒಂದು ಟೆಕ್ನಾಲಜಿ. ಇದು ಬಿಟ್ಟು ನಾವು ಖುಷ್ಕಿ ಭೂಮಿಗೆ ಬಂದ್ವಿ ಅಂತಂದರೆ ಖುಷ್ಕಿ ಭೂಮಿನಲ್ಲಿ ತುಂಬ ಕಷ್ಟ, ಯಾಕಂತಂದ್ರೆ ಅಲ್ಲಿ ನಮಗೆ ಮಳೆ ಚೆನ್ನಾಗಿ ಬರಲ್ಲ. ಅದಾದಮೇಲೆ ಮತ್ತೆ ನೀರಾವರಿ ಏನು ಫೆಸಿಲಿಟಿ ಅಂತ ಹೇಳ್ತೀವಿ, ನೀರಾವರಿ ಫೆಸಿಲಿಟಿ ಕೂಡ ನಮ್ಗೆ ಅಷ್ಟೊಂದು ಇರಲ್ಲ. ಸೊ ಈ ಒಂದು ಕಂಡೀಷನಲ್ಲಿ ನಾವು ಸೋಡಿಯಂನ ಹೊರಗಾಗಬೇಕು ಮತ್ತು ಅಲ್ಲಿರುವಂಥ ಒಂದು ಏನು ಮಣ್ಣನ್ನು ನಾವು ಸರಿಪಡಿಸ್ಬೇಕು ಅಂತಂದರೆ ಸೊ ಅದಕ್ಕೆ ನಾವು ಸಬ್ಸಾಯಿಲ್ ರಿಪ್ಪರ್ ಅಂತ ಯೂಸ್ ಮಾಡ್ತೀವಿ. ಸೊ ಸಬ್ಸಾಯಿಲ್ ರಿಪ್ಪರ್ ಅಥವಾ ಅದ್ರ ಜೊತೆನಲ್ಲಿ ಒಂದು ಮ್ಯಾನ್ಯೂರಿಂಗ್ ಟ್ಯಾಂಕ್ ಅಂತ ಬರುತ್ತೆ. ಸೊ ಈಗ ನಾವು ಅದನ್ನು ಸಬ್ಸಾಯಿಲ್ ರಿಪ್ಪರ್ ಜೊತೆಗಿನ ಮ್ಯಾನ್ಯೂರಿಂಗ್ ಟ್ಯಾಂಕ್ ಅಂತಲೂ ಕೂಡ ಹೇಳ್ಬೋದು. ಇದು ತುಂಬ ಏನು ರೀಸೆಂಟಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತು ವಿ ಸಿ ಫಾರ್ಮ್ ಮಂಡ್ಯ ಎರಡರ ಒಂದು ಕೆಲಸದಲ್ಲಿ ಇದ್ರ ಮುಖಾಂತರ ನಾವು ಆ ಒಂದು ಟೆಕ್ನಾಲಜಿನ ಹೊರಗೆ ತೊಗೊಂಬಂದಿದ್ದು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಸಬ್ಸಾಯಿಲ್ ರಿಪ್ಪರ್ ಅಂತಂದರೆ ಎರಡು ಕಬ್ಬಿಣದ ನೇಗಿಲಿರ್ತವೆ, ಆ ಕಬ್ಬಿಣದ ನೇಗಿಲದ ಡಿಸ್ಟೆನ್ಸ್ ಬಂದು 1 meter ಇರುತ್ತೆ, ಮತ್ತು ಕಬ್ಬಿಣದ ನೇಗಿಲುಗಳ ಹಿಂದೆ ಎರಡು ಕವಾಟಗಳಿರ್ತವೆ. ಸೊ ಕವಾಟಗಳು ಏನಕ್ಕೆ ಅಂತಂದರೆ ಅದ್ರ ಮೇಲೆ ಒಂದು ಮ್ಯಾನ್ಯೂರಿಂಗ್ ಟ್ಯಾಂಕ್ ಕೂರಿಸಿರ್ತೀವಿ. ಆ ಮ್ಯಾನ್ಯೂರಿಂಗ್ ಟ್ಯಾಂಕನ್ನು ನಾವು ಮ್ಯಾನ್ಯೂರ್ನ ಹಾಕಿದಾಗ, ಸಾವಯವ ಗೊಬ್ಬರಗಳನ್ನು ಹಾಕಿದಾಗ ಆ ಪೈಪ್ಗಳ ಮುಖಾಂತರ ಏನಾಗುತ್ತೆ, ಸಾವಯವ ಗೊಬ್ಬರ ಮಣ್ಣಿಗೆ ಸೇರಿಕೊಳ್ಳುತ್ತೆ. ಸೊ ಇಲ್ಲಿ ಏನಂತಂದರೆ ಮುಖ್ಯವಾಗಿ ಸಾಮಾನ್ಯವಾಗಿ ಮೇ ಮತ್ತು ಏನು ಜೂನ್ ತಿಂಗಳಲ್ಲಿ ಯಾವಾಗ ಮಳೆ ಬೀಳುತ್ತೆ, ಮೊದಲ ಮಳೆ ಬರುತ್ತೆ, ಮಳೆ ಬಿದ್ದ ನಂತರ ನಾವೇನು ಮಾಡ್ತೀವಿ, ಈ ಒಂದು ಸಬ್ಸಾಯಿಲ್ ರಿಪ್ಪರ್ನ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 45-50 centimeter ಆಳದಲ್ಲಿ ನಾವೇನು ಮಾಡ್ತೀವಿ, ನೇಗಿಲುಗಳನ್ನ ಪಾಸ್ ಮಾಡಿ ಅಲ್ಲಿರುವಂಥ ಗಟ್ಟಿ ಪದರಗಳನ್ನು ಹೊಡಿತೀವಿ. ಗಟ್ಟಿ ಪದರಗಳನ್ನು ಹೊಡೆದಾದ್ಮೇಲೆ ಸಮಲ್ಟೇನಿಯಸ್ ಆಗಿ ನಮ್ಮ ಮ್ಯಾನ್ಯೂರಿಂಗ್ ಟ್ಯಾಂಕಲ್ಲಿ ಏನಿರುತ್ತೆ, ಆ ಮ್ಯಾನ್ಯೂರ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಏನಿರುತ್ತೆ ಅದು ಎಲ್ಲಿ ನಾವು ಸೀಲ್ ಇರ್ತೀವಿ ಆ ಸೀಲ್ ಇರುವಂಥ ಜಾಗದಲ್ಲಿ ಹೋಗಿ ಮ್ಯಾನ್ಯೂರ್ ಬೀಳುತ್ತೆ, ಸಾವಯವ ಗೊಬ್ಬರ ಬೀಳುತ್ತೆ. ಸೊ ಗೊಬ್ಬರ ಬಿದ್ದ ನಂತರ ನಾವೇನು ಮಾಡ್ತೀವಿ, ಒಂದು ತಿಂಗಳು ಹಾಗೆ ಬಿಟ್ಬಿಡ್ತೀವಿ. ಸೊ ಯಾವುದೇ ಬೆಳೆಗಳನ್ನು ನಾವು ತೊಳೆದಕ್ಕೆ ಹೋಗೋದಿಲ್ಲ. ಆ ಒಂದು ತಿಂಗಳ ಟೈಮ್ ಏನಿರುತ್ತೆ, ಆ ಒಂದು ಟೈಮಲ್ಲಿ ಏನಾಗುತ್ತೆ, ಅಲ್ಲಿರುವಂಥ ಒಂದು ಮೈಕ್ರೋಬೆಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಮೈಕ್ರೋಬೆಲ್ ಆ್ಯಕ್ಟಿವಿಟಿ ಜಾಸ್ತಿಯಾಗಿ ಆ ಮಣ್ಣಿನ ಕಣರಚನೆ ಏನಿರ್ಬೋದು ಅಥವಾ ಮಣ್ಣಿನ ಭೌತಿಕ ಲಕ್ಷಣ ಏನಿರ್ಬೋದು ಎಲ್ಲದನ್ನು ಕೂಡ ಅದು ಇಂಪ್ರೂವ್ ಮಾಡ್ತಾ ಹೋಗ್ತಿರುತ್ತೆ. ಏನು ಮೇಯ್ನಾಗಿ ಅಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು. ಅದಾದಮೇಲೆ ಒಂದು ತಿಂಗಳು ಆದಮೇಲೆ ನಾವೇನು ಮಾಡ್ತೀವಿ, ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಏನೇನು ಬೆಳೆ ಬೆಳಿತೀವಿ ಆ ಬೆಳೆಗಳೆಲ್ಲದನ್ನು ಕೂಡ ನಾವು ತಗೊಳ್ತೀವಿ. ಸೊ ಬೆಳೆ ಬೆಳೆದು ಆದಮೇಲೆ ಮತ್ತೆ ನೆಕ್ಸ್ಟ್ ಸೀಸನ್ನು, ನೆಕ್ಸ್ಟ್ ಸೀಸನ್ ಬಂದಾಗ ನಾವೇನು 1 ಮೀಟರ್ ಅಂತರದಲ್ಲಿ 2 ನೇಗಿಲುಗಳು ಪಾಸ್ ಆಗಿರುತ್ತಲ್ಲ, ಸೊ ಅದು ಬಿಟ್ಟು ಆ 2 ನೇಗಿಲುಗಳ ಅಂತರದಲ್ಲಿ 1 ನೇಗಿಲು ಬರೋ ಥರ ಮತ್ತೆ ನಾವು ಉಳುಮೆ ಮಾಡ್ತೀವಿ. ಮತ್ತೆ 45-50 ಸೆಂಟಿಮೀಟರ್ ಆಳದಲ್ಲಿ ನಾವು ಉಳುಮೆ ಮಾಡಿ ಮತ್ತೆ ನಾವು ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿ ಅದಾದಮೇಲೆ ನಾವು ಮತ್ತೆ ಬೆಳೆಗಳನ್ನು ಬೆಳೆದು, ಸೊ ಈ ಥರ ಒಂದು 2-3 ವರ್ಷಗಳವರೆಗೆ ನಾವು ಏನಾದರೂ ಈ ಥರ ನಾವು ಮಾಡ್ತಾ ಹೋದಲ್ಲಿ, ಸೊ ಕಂಪ್ಲೀಟಾಗಿ ನಾವು ಅಲ್ಲಿ ಏನು ಕರ್ಲು ಮಣ್ಣಲ್ಲಿ ಇರುವಂತಹ ಒಂದು ಗಟ್ಟಿ ಪದರಗಳನ್ನು ಹೊಡೆದು, ಸೊ ಅಲ್ಲಿಗೆ ನಾವು ಸಾವಯವ ಗೊಬ್ಬರಗಳನ್ನು ಸೇರಿಸಿ ಅಲ್ಲಿ ಒಂದು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಆಯಿತು ಅಂತಂದರೆ ಅಲ್ಲಿಗೆ ಕ್ರಮೇಣ ನಮಗೆ ಮಣ್ಣಿನಲ್ಲಿರುವಂತಹ ಭೌತಿಕ ಲಕ್ಷಣಗಳು ಮತ್ತು ರಾಸಾಯನಿಕ ಲಕ್ಷಣಗಳು ಕೂಡ ಇಂಪ್ರೂವ್ ಆಗ್ತವೆ. ಇಂಪ್ರೂವ್ ಆಗಿದ್ರೆ ನಾವು ಉತ್ತಮ ಒಂದು ಬೆಳೆಯನ್ನು ನಾವು ಬೆಳೆಯಬಹುದಾಗಿದೆ. ಇದು ಒಂದು, ಇದು ನಮಗೆ ಶುಷ್ಕ ಭೂಮಿಯಲ್ಲಿ ಇರುವಂಥ ಒಂದು ಟೆಕ್ನಾಲಜಿ. ಇನ್ನು ಈ ಒಂದು ಮಣ್ಣುಗಳು ಇಂದ ಸಮಸ್ಯೆಗಳು ಏನಾಗ್ತವೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಸೊ ಒಂದು ಮಣ್ಣಿನ ಕಣರಚನೆ ತುಂಬ ಹಾಳಾಗಿ ಹೋಗ್ಬಿಡುತ್ತೆ. ನಾವೇನಾದರೂ ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡಿಲ್ಲ ಅಂತಂದರೆ, ನಿರ್ವಹಣೆ ಮಾಡಿಲ್ಲ ಅಂತ, ಅದು ಬಿಕಾಸ್ ಆಫ್ ಒಂದು ಸೋಡಿಯಂ ಆದರೂ ಸೋಡಿಯಂ ಮುಖಾಂತರನಾದರೂ ಇರ್ಬೋದು, ಅಥವಾ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಇರೋದ್ರ ಮುಖಾಂತರನಾದರೂ ಇರ್ಬೋದು. ಅದು ಒಂದು. ಎರಡನೇದು, ಮಣ್ಣಿನ ಭೌತಿಕ ಲಕ್ಷಣಗಳು ಹಾಳಾಗಿ ಹೋಗ್ತವೆ. ನಾವು ಮಣ್ಣಿನ ಸಾಂದ್ರತೆ ಅಂತ ಹೇಳ್ತೀವಿ, ಯಾವಾಗ ಮಣ್ಣಿನ ಸಾಂದ್ರತೆ ಜಾಸ್ತಿ ಆಗುತ್ತೆ, ಸೊ ಅವಾಗ ಪ್ರಾಪರಾಗಿ ಏರೇಷನ್ ಆಗೋದಿಲ್ಲ, ಗಾಳಿ ಏನೋ ಪ್ರಾಪರಾಗಿ ಆಡೋದಿಲ್ಲ, ಮತ್ತು ಏನೇ ಮಳೆ ಬಿದ್ದರೂ ಕೂಡ ಅಥವಾ ನಾವು ಏನು ನೀರಾವರಿ ಕೊಟ್ಟರೂ ಕೂಡ ಆ ನೀರಿನ ಅಂಶನ ಹಿಡಿದಿಟ್ಕೊಳ್ಳೋಂಥ ಒಂದು ಕೆಪಾಸಿಟಿ ಆ ಮಣ್ಣಲ್ಲಿರಲ್ಲ, ಸೊ ಮಣ್ಣಿನ ಸಾಂದ್ರತೆ ಜಾಸ್ತಿ ಆಯಿತು ಅಂತಂದರೆ, ಸೊ ಅದು ಮೂರನೇದಾಗಿ ಬಂದರೆ ಅಲ್ಲಿ ಸಾರಜನಕದ ಪ್ರಮಾಣ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಇದೆಲ್ಲದನ್ನು ಒಟ್ಟುಗೂಡಿ ಏನಾಗುತ್ತೆ ಅಂತಂದರೆ ಬೆಳೆಗಳ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ, ಸೊ ಅದರಿಂದ ನಮಗೆ ಯಾವುದೇ ರೀತಿಯ ಇಳುವರಿ ನಾವು ತೊಗೊಳ್ಳೋದಕ್ಕೆ ಬರಲ್ಲ. ಸೊ ಹಾಗಾಗಿ ಇವುಗಳ ಒಂದು ನಿರ್ವಹಣೆ ಭಾಳ ಪ್ರಮುಖವಾಗಿ ಮುಖ್ಯ. ಮತ್ತು ನಾವು ಕುಷ್ಕಿ ಭೂಮಿನಲ್ಲಿ ಹೇಳಿದ್ವಿ, ಕುಷ್ಕಿ ಭೂಮಿನಲ್ಲಿ ಹೇಗೆ ಅಂತಂದರೆ ಸಬ್ಸಾಯಿಲ್ ರಿಪ್ಪರ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಮಣ್ಣಿನ ಕೆಲಪದರಗಳನ್ನು ನಾವು ಸೀಳ್ತೀವಿ. ಬಟ್ ನಾವು ಸೀಳಬೇಕು ಅಂತಂದರೆ ನಮಗೆ ಅಧಿಕ ಒಂದು HP ಅಂತ ಹೇಳ್ತೀವಿ, ಅಧಿಕ ಶಕ್ತಿ ಇರುವಂಥ ಒಂದು ಟ್ರ್ಯಾಕ್ಟರ್ಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ನಾವು 50 HP ಮೇಲಿರುವಂಥ ಟ್ರ್ಯಾಕ್ಟರ್ಗಳನ್ನು ನಾವು ಯೂಸ್ ಮಾಡಿದ್ರೆ ಆ ಒಂದು ಏನು ಸಕ್ಸಸ್ಫುಲ್ಲಾಗಿ ನಾವು ಅಲ್ಲಿರುವಂಥ ಒಂದು ಮಣ್ಣಿನ ಗಟ್ಟಿ ಪದರಗಳನ್ನು ನಾವು ಸೀಳ್ಬೋದಾಗಿದೆ. ಸೊ ಕಡಿಮೆ HP ಇರುವಂಥ ಟ್ರ್ಯಾಕ್ಟರ್ಗಳನ್ನು ನಾವು ಯೂಸ್ ಮಾಡಿಕೊಂಡ್ರೆ ಸೊ ಅಷ್ಟು ಎಫೆಕ್ಟಿವ್ ಆಗಿ ನಮಗೆ ಬರಲ್ಲ. ಸೊ ಅದು ಒಂದು ನ್ಯೂನತೆ ಅಂತ ಹೇಳ್ಬೋದು. ಸೊ ಎರಡನೇದು ಬಂದು, ಇನ್ ಕೇಸ್ ಏನಾದರೂ ನಮಗೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಕರೆಕ್ಟಾಗಿ ಮಳೆ ಬಂದಿಲ್ಲ ಅಂತಂದರೆ ಪರಿಣಾಮಕಾರಿಯಾಗಿ ನಾವು ಆ ಒಂದು ಗಟ್ಟಿ ಪದರಗಳನ್ನು ಸೀಳೋದಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಇದು ಒಂದು 2 ನ್ಯೂನತೆಗಳಂತ ಹೇಳ್ಬೋದು. ಮತ್ತೆ ನಾವು ನೀರಾವರಿ ಪ್ರದೇಶಕ್ಕೆ ಬಂದ್ವಿ ಅಂತಂದರೆ, ಸೊ ಇಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ನೀರಾವರಿ ಪ್ರದೇಶದಲ್ಲಿ ಏನು ನೀರನ್ನು ನಾವು ಯೂಸ್ ಮಾಡ್ತಿರ್ತೀವಿ ಆ ನೀರಿನಲ್ಲಿ ಲವಣಾಂಶಗಳು ತುಂಬ ಕಡಿಮೆ ಇರಬೇಕು, ಏನೋ ಲೀಚಿಂಗ್ ಅಂತ ಹೇಳ್ತೀವಿ ಅಥವಾ ನೀರನ್ನು ಬಸಿಯೋದು ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ನಾವು ನೀರಾವರಿ ಪ್ರದೇಶದಲ್ಲಿ ಇನ್ನು ಉಪಯೋಗಿಸಿರುವಂಥ ನೀರಲ್ಲಿ ಲವಣಾಂಶಗಳು ಜಾಸ್ತಿ ಇತ್ತು ಅಂತಂದರೆ ಮತ್ತು ಅದು ಕೂಡ ನಮಗೆ ಮತ್ತೊಂದು ಸಮಸ್ಯೆಗೆ ಕಾಡುತ್ತೆ. ನಮಗೆ ಸಾಮಾನ್ಯವಾಗಿ ಏನು ಹೇಳ್ತೀವಿ, ಲೀಚಿಂಗ್ ವಿತ್ ದಿ ಗುಡ್ ಕ್ವಾಲಿಟಿ ಆಫ್ ವಾಟರ್ ಅಂತ ಹೇಳ್ತೀವಿ. ಅಂದರೆ ಯಾವ ಒಂದು ನೀರಿನಲ್ಲಿ ಕಡಿಮೆ ಲವಣಾಂಶಗಳಿರ್ತವೆ ಆ ಲವಣಾಂಶಗಳಿರುವಂಥ ನೀರನ್ನು ನಾವು ಯೂಸ್ ಮಾಡಿಕೊಂಡು ನಾವು ನೀರನ್ನು ಬಸಬೇಕಾಗುತ್ತೆ. ಸೊ ಈ ಥರದ ಒಂದು ಟೆಕ್ನಾಲಜಿಗಳನ್ನು ನಾವು ಯೂಸ್ ಮಾಡಿಕೊಂಡು ನೀರಾವರಿ ಪ್ರದೇಶದಲ್ಲಿ ಮತ್ತು ಶುಷ್ಕ ಭೂಮಿಯಲ್ಲಿ ಎರಡೂ ಕೂಡ ನಾವು ಉತ್ತಮ ಒಂದು ಮಣ್ಣಿನ ನಿರ್ವಹಣೆ ಮಾಡಿಕೊಂಡು ನಾವು ಉತ್ತಮವಾದಂಥ ಒಂದು ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಕೇಳುಗರೆ, ಡಿಸೆಂಬರ್ 9 ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಕೆರೆ ಹಾಗೂ ಜಲಾಶಯದಲ್ಲಿ ಮೀನು ಸಾಕಾಣಿಕೆ ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 2512582 ಹಾಗೂ 2515089. ಮೈಸೂರಿನ STD ಕೋಡ್ 0821. ಮರೆಯದಿರಿ, ಡಿಸೆಂಬರ್ 9 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಕೆರೆ ಹಾಗೂ ಜಲಾಶಯದಲ್ಲಿ ಮೀನು ಸಾಕಾಣಿಕೆಯನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಡಾಕ್ಟರ್ ಪ್ರಭುದೇವ ಅವರೇ, ಈಗ ಸಮಸ್ಯಾತ್ಮಕ ಮಣ್ಣಿನ ಸೃಷ್ಟಿಯಾದರೂ ಯಾಕಾಗುತ್ತೆ? ಈಗ ಏನಾಗುತ್ತೆ, ಒಂದು ನಾವು ತಾಯಿ ಶಿಲೆ ಅಂತ ಹೇಳ್ತೀವಿ. ಸೊ ನಮ್ಮ ಮಣ್ಣಿನಲ್ಲಿ ತಾಯಿ ಶಿಲೆ ಇತ್ತು ಅಂತ, ತಾಯಿ ಶಿಲೆಯಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಮತ್ತು ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತಂದರೆ, ಸೊ ಅದ್ರ ಮುಖಾಂತರ ನಮಗೆ ಒಂದು ಏನು ಲವಣಾಂಶಗಳು ಜಾಸ್ತಿ ಆಗ್ಬೋದು. ಅದು ನಾವು ಒಂದು ಕಾರಣ ಅಂತ ಹೇಳ್ತೀವಿ. ಇನ್ನೊಂದು ಕಾರಣ ಬಂದು, ಈ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನಾವೇನು ನೀರನ್ನು ಯೂಸ್ ಮಾಡ್ತೀವಿ ಅದರಲ್ಲಿ ಲವಣಾಂಶಗಳ ಅಂಶ ಜಾಸ್ತಿ ಇರುತ್ತೆ, ಕ್ಯಾಲ್ಶಿಯಂ ಆಗ್ಬೋದು, ಮೆಗ್ನೀಷಿಯಂ ಆಗ್ಬೋದು, ಸೋಡಿಯಂ ಆಗ್ಬೋದು. ರೈತರು ಏನು ಮಾಡ್ತಾರೆ, ನೀರು ತುಂಬ ಯಥೇಚ್ಛವಾಗಿ ಸಿಗ್ತಿದೆ ಅಂತಂದ್ರೆ ತುಂಬ ಯಥೇಚ್ಛವಾಗಿ ನೀರನ್ನ ನಿಲ್ಲಿಸೋದು. ನಮ್ಮ ಈ ಕಾವೇರಿ ಅಚ್ಚುಕಟ್ಟು ಪ್ರದೇಶಕ್ಕೆ ಬಂದ್ವಿ ಅಂತಂದ್ರೆ ಇಲ್ಲಿ ಕಬ್ಬಿನ ಬೆಳೆ ಜಾಸ್ತಿ ಇದೆ, ಮತ್ತೆ ನಾವು ಭತ್ತದ ಬೆಳೆ ಜಾಸ್ತಿ ಇದೆ ಇಲ್ಲಿ. ಸೊ ಇಲ್ಲೇನು ಮಾಡ್ತಾರೆ ನಮ್ಮ ರೈತರು, ತುಂಬ ಜಾಸ್ತಿ ಯಥೇಚ್ಛವಾಗಿ ನೀರನ್ನು ಯೂಸ್ ಮಾಡ್ತಾರೆ, ಅದನ್ನ ಪ್ರಾಪರ್ ಆಗಿ ನೀರನ್ನು ನಿರ್ವಹಣೆ ಮಾಡೋದಿಲ್ಲ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಲವಣಾಂಶಗಳು ಮಣ್ಣಿನಲ್ಲಿ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ, ಮತ್ತೆ ಕ್ರಮೇಣವಾಗಿ ಕೆಳಪದರಲ್ಲಿರುವಂಥ ಲವಣಾಂಶಗಳು ಯಾವಾಗ ಬಾಷ್ಪೀಕರಣ ಜಾಸ್ತಿ ಆಗುತ್ತೆ ಅದು ಮೇಲಕ್ಕೆ ಬರ್ತಾ ಹೋಗುತ್ತೆ, ಮೇಲಕ್ಕೆ ಬಂದು ಒಂದು ಮೇಲೆ ಒಂದು ಬಿಳಿ ಪದರಗಳಾಗಿ ಮಾರ್ಪಾಡಾಗುತ್ತೆ. ಸೊ ಅದರಿಂದ ಒಂದು ಲವಣಾಂಶಗಳು ಜಾಸ್ತಿ ಆಗ್ಬೋದು. ಇದು ಎರಡನೇದು. ಮೂರನೇದು ಬಂದು ಅಂತಂದರೆ ಈ ಗಟ್ಟಿ ಪದರಗಳಾಗುವಂಥದ್ದು. ಸಾಮಾನ್ಯವಾಗಿ ನಾವು ತುಂಬ ತೂಕವಿರುವಂಥ ಒಂದು ಸಲಕರಣೆಗಳನ್ನ ಯೂಸ್ ಮಾಡ್ತೀವಿ ನಮ್ಮ ಕೃಷಿ ಮಾಡಬೇಕಾದ್ರೆ, ಅದು ಟ್ರ್ಯಾಕ್ಟರ್ ಆದರೂ ಆಗಿರ್ಬೋದು ಅಥವಾ ಕಬ್ಬಿಣದ ನೇಗಿಲಾದರೂ ಆಗಿರ್ಬೋದು. ನಾವು ಕ್ರಮೇಣವಾಗಿ ಒಂದೇ ಭೂಮಿಯ ಮೇಲೆ ತುಂಬ ನಾವು ಒತ್ತಡ ಹಾಕಿದಾಗ ಏನಾಗುತ್ತೆ, ಅದು ಕೆಳಗಡೆಗೆ ಗಟ್ಟಿ ಪದರಗಳಾಗ್ತಾ ಹೋಗುತ್ತೆ. ಮತ್ತು ಅದಾದಮೇಲೆ ಇನ್ನೊಂದು, ನಾವು ಸೋಡಿಯಂ ಅಂಶ ಜಾಸ್ತಿ ಆಯಿತು ಅಂತಂದರೆ ಮಣ್ಣಿನಲ್ಲಿ, ಸೊ ಅಲ್ಲಿ ಕಣರಚನೆ ಹಾಳಾಗುತ್ತೆ ಮಣ್ಣಿನಲ್ಲಿ. ಅದಾದ ಮೇಲೆ ಅಲ್ಲಿ ಮೇಲೆ ನಾವು ಸರ್ಫೇಸಲ್ಲಿ ಏನು ಜೇಡಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ, ಆ ಜೇಡಿ ಮಣ್ಣಿನ ಅಂಶ ಕ್ರಮೇಣವಾಗಿ ಅದು ಕೆಳಗಡೆ ಲೇಯರಿಗೆ ಹೋಗಿ ಡೆಪಾಸಿಟ್ ಆಗ್ತಾ ಹೋಗ್ತಿರುತ್ತೆ. ಯಾವಾಗ ಕೆಳಗಡೆ ಲೇಯರಲ್ಲಿ ಡೆಪಾಸಿಟ್ ಆಗುತ್ತೆ ಅಲ್ಲಿ ಒಂದು ಸಬ್ಸಾಯಿಲ್ ರೀಜನಲ್ಲಿ ಒಂದು ಹಾರ್ಡ್ ಪ್ಯಾನ್ ಒಂದು ಕ್ರಿಯೇಟ್ ಆಗುತ್ತೆ, ನಾವು ಹಾರ್ಡ್ ಪ್ಯಾನ್ ಅಂತ ಹೇಳ್ತೀವಿ ಅಥವಾ ಗಟ್ಟಿ ಪದರ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಹಾರ್ಡ್ ಪ್ಯಾನ್ ಯಾವಾಗ ಆಗುತ್ತೆ, ಏನೇ ಒಂದು ಮಳೆ ಬಿದ್ದರೂ ಕೂಡ ನಾವು ನೀರಾವರಿ ಕೊಟ್ಟರೂ ಕೂಡ ಅಲ್ಲಿಗೆ ಸೀಸ್ ಆಗಿಬಿಡುತ್ತೆ, ಅದು ಕೆಳಗೆ ಇಂಗುವಿಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಅದರಿಂದ ಏನಾಗುತ್ತೆ, ನೀರು ನಿಂತ್ಕೊಂಡ್ಬಿಡುತ್ತೆ. ಯಾವಾಗ ನೀರು ನಿಲ್ಲುತ್ತೆ ಆವಿ ಆಗ್ತಿದ್ದಂಗೆ ಕೂಡ ಲವಣಾಂಶಗಳು ಮೇಲೆ ಬಂದು ಡೆಪಾಸಿಟ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದರಿಂದ ಈ ಥರದ ಒಂದು ಸಮಸ್ಯೆ ಆಗ್ತಾ ಮಣ್ಣುಗಳು ಸ್ಟಾರ್ಟ್ ಆಗ್ತವೆ. ಈಗ ಮಣ್ಣಿನ ಪರೀಕ್ಷೆ ಮಾಡೋದ್ರ ಮೂಲಕ ಮಣ್ಣಿನ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೋಬಹುದು ಅಂತ ಖಂಡಿತವಾಗಿ ಸಾಮಾನ್ಯವಾಗಿ ಹೇಳೋದು. ಈಗ ಭಾರತ ಸರ್ಕಾರ ಕೂಡ ಮಣ್ಣು ಆರೋಗ್ಯ ಚೀಟಿಗಳನ್ನು ನೀಡೋ ಒಂದು ಅಭಿಯಾನವನ್ನೇ ಮಾಡ್ತು. ಈಗ ನೀವು ಮಣ್ಣಿನ ವಿಜ್ಞಾನಿ, ಈ ಮಣ್ಣು ಪರೀಕ್ಷೆ ಅಂದರೆ ಏನು ಮಾಡ್ತೀರಿ? ಈಗ ಅದರಲ್ಲಿ ರಸಸಾರ ಅಂತ ಹೇಳ್ತೀರಿ ಅಲ್ವೇ, ಆಮೇಲೆ ಸಾವಯವ ಇಂಗಾಲ ಅಂತ ಹೇಳ್ತೀರಿ, ಮತ್ತು ಸಮಸ್ಯೆ ಎಷ್ಟರ ಮಟ್ಟಿಗಿದೆ, ಮತ್ತು ವಿನಿಮಯ ಸೋಡಿಯಂ ಪ್ರಮಾಣ ಎಷ್ಟಿದೆ, ಹೀಗೆ ನಾನಾ ಪ್ಯಾರಾಮೀಟರ್ಸ್ ಇರುತ್ತಲ್ಲ, ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ. ಯಾಕೆಂದರೆ ಒಬ್ಬ ರೈತ ಮಣ್ಣು ಆರೋಗ್ಯ ಚೀಟಿ ಇಟ್ಕೊಂಡ್ರೆ ಅವನಿಗೆ ಅರ್ಥ ಆಗಬೇಕಲ್ಲ ಅದರಲ್ಲಿ ಏನಿದೆ ವಿಚಾರ ಅಂತ, ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ಪ್ರಭುದೇವ ಅವರ. ಖಂಡಿತವಾಗ್ಲು. ಈಗ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಪ್ರತಿಯೊಬ್ಬ ರೈತರಿಗೂ ಕೂಡ ಮಣ್ಣು ಪರೀಕ್ಷೆ ಮಾಡಿಸಿ ಅಂತ ನಾವು ಹೇಳ್ತೀವಿ. ಏನಕ್ಕೆ ಅಂತಂದರೆ ಆ ಮಣ್ಣಿನಲ್ಲಿ ಏನು ಸಮಸ್ಯೆ ಇದೆ ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ಮಣ್ಣಿನ ಆರೋಗ್ಯವನ್ನು ನೋಡ್ಕೊಳ್ಳೋದು ಅಥವಾ ಮಣ್ಣಿನ ಪರೀಕ್ಷೆ ಮಾಡಿಸುವಂಥದ್ದು ಒಂದು ಪ್ರಮುಖವಾದ ವಿಚಾರ. ಇಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿ ಆದಮೇಲೆ ತುಂಬ ಪ್ಯಾರಾಮೀಟರ್ಗಳಿರ್ತವೆ. ಒಂದು ನಾವು ಮಣ್ಣಿನ ರಸಸಾರ ಅಂತ ಹೇಳ್ತೀವಿ, ವಿದ್ಯುತ್ ವಾಹಕತೆ ಅಂತ ಹೇಳ್ತೀವಿ, ಸಾವಯವ ಇಂಗಾಲ ಅಂತ ಹೇಳ್ತೀವಿ, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್, ಅಂದರೆ ನಮ್ಮ ಮಣ್ಣಿನಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಅಂತ. ಮೊದಲನೇದಾಗಿ ನಾವು ಮಣ್ಣಿನ ರಸಸಾರಕ್ಕೆ ಬಂದ್ವಿ ಅಂತಂದರೆ ಇಲ್ಲಿ ನಾವು ನಾರ್ಮಲ್ ಆಗಿ ನಾವು ನ್ಯೂಟ್ರಲ್ ಪಿ ಎಚ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 6.5-7.5 ಈ ಒಂದು ರೇಂಜಲ್ಲಿ ಇತ್ತು ಅಂತಂದರೆ ಈ ಒಂದು ಮಣ್ಣನ್ನು ನಾವು ನ್ಯೂಟ್ರಲ್ ಸಾಯಿಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಪಿ ಎಚ್ ಇತ್ತು, ಮಣ್ಣಿನ ರಸಸಾರ ಇತ್ತು ಅಂತಂದರೆ ನಾವು ಯಾವುದೇ ರೀತಿಯ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಇನ್ ಕೇಸ್ ಏನಾದರೂ 7.5 ಮೇಲೆ ಇತ್ತು ಅಂತಂದರೆ ಸಮಸ್ಯಾತ್ಮಕ ಮಣ್ಣುಗಳು ಸ್ಟಾರ್ಟ್ ಆಗ್ತವೆ. ಈಗ 7.5-8.5 ಏನಾದರೂ ರಸಸಾರ ಇತ್ತು ಅಂತಂದರೆ ಆ ಮಣ್ಣನ್ನು ನಾವು ಜೌಗು ಮಣ್ಣು ಅಂತ ಹೇಳ್ತೀವಿ ಅಥವಾ ಸೆಲೈನ್ ಸಾಯಿಲ್ ಅಂತ ಹೇಳ್ತೀವಿ. ಅದರಲ್ಲಿ ವಿದ್ಯುತ್ ವಾಹಕತೆ ಎಷ್ಟಿರುತ್ತೆ, 4 ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಪ್ರಮುಖವಾಗಿ ನಾವು ಮಣ್ಣಿನ ಆರೋಗ್ಯದ ಚೀಟಿ ಕೊಟ್ಟಾಗ ಇದನ್ನು ನಾವು ಗಮನಿಸಬೇಕಾಗತ್ತೆ. ಯಾವ ಮಣ್ಣಲ್ಲಿ ಮಣ್ಣಿನ ರಸಸಾರ 7.5-8.5 ಒಳಗಿರುತ್ತೆ ಆ ಮಣ್ಣನ್ನು ನಾವು ಜೌಗು ಮಣ್ಣು ಅಂತ ಹೇಳ್ತೀವಿ, ಮತ್ತು ಯಾವ ಮಣ್ಣಲ್ಲಿ ವಿದ್ಯುತ್ ವಾಹಕತೆ 4 ಜಾಸ್ತಿ ಇರುತ್ತೆ ಆ ಮಣ್ಣನ್ನು ನಾವು ಸಲೈನ್ ಅಥವಾ ನಾವು ಜೌಗು ಮಣ್ಣು ಅಂತ ಹೇಳ್ತೀವಿ. ಇನ್ ಕೇಸ್ ಏನಾದರೂ 8.5 ಮೇಲೆ ಇತ್ತು ಅಂತಂದರೆ ಆ ಮಣ್ಣನ್ನು ನಾವು ಕರ್ಲು ಮಣ್ಣು ಅಂತ ಹೇಳ್ತೀವಿ ಅಥವಾ ಕ್ಷಾರ ಮಣ್ಣು ಅಂತ ಹೇಳ್ತೀವಿ. ಮತ್ತು ರಸಸಾರ ನಾನು ಹೇಳಿದ್ದು, ಅದೇನಾದರೂ ವಿದ್ಯುತ್ ವಾಹಕತೆ 4 ಕಡಿಮೆ ಇತ್ತು ಅಂತಂದರೆ ಅದನ್ನು ಕೂಡ ನಾವು ಕ್ಷಾರ ಮಣ್ಣು ಅಥವಾ ನಾವು ಜೌಗು ಮಣ್ಣು ಅಂತ ಹೇಳ್ತೀವಿ. ಮತ್ತು ನಾವು ಇಲ್ಲಿ ವಿನಿಮಯ ಸೋಡಿಯಂ ಅಂತ ಒಂದು ಪ್ಯಾರಾಮೀಟ್ರ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ವಿನಿಮಯ ಸೋಡಿಯಂ ಅಂಶ ಏನಾದರೂ 15 ಜಾಸ್ತಿ ಇತ್ತು ಅಂತಂದರೆ ಆ ಮಣ್ಣನ್ನು ನಾವು ಕ್ಷಾರ ಅಥವಾ ಕರ್ಲು ಮಣ್ಣು ಅಂತ ಹೇಳ್ತೀವಿ. 15 ಕಡಿಮೆ ಇತ್ತು ಅಂತಂದರೆ ಆ ಮಣ್ಣನ್ನು ನಾವು ಜೌಗು ಮಣ್ಣು ಅಂತ ಹೇಳ್ತೀವಿ. ಸೊ ಪ್ರಮುಖವಾಗಿ ಯಾವುದೇ ಒಂದು ಮಣ್ಣಿನ ಆರೋಗ್ಯ ಚೀಟಿ ಕೊಟ್ಟಾಗ, ಸೊ ನಮ್ಮ ಮಣ್ಣಿನಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆ ಅಂತ ನಾವು ಈಸಿಯಾಗಿ ನಾವು ಕಂಡಿಡ್ಕೊಳ್ಬೇಕು ಅಂತಂದರೆ ಫಸ್ಟ್ ನಾವು ಈ 3 ಪ್ಯಾರಾಮೀಟರ್ಗಳನ್ನ ನೋಡಬೇಕಾಗುತ್ತೆ. ಒಂದು ಮಣ್ಣಿನ ರಸಸಾರ, ಇನ್ನೊಂದು ವಿದ್ಯುತ್ ವಾಹಕತೆ, ಮತ್ತು ಇನ್ನೊಂದು ವಿನಿಮಯ ಸೋಡಿಯಂ ಅಂಶ. ನಾವು ಸೆಲೆನ್ಸೋಲ್ ಅಥವಾ ನಾವು ಜೌಗು ಮಣ್ಣಿಗೆ ಬಂದ್ವಿ ಅಂತಂದರೆ ಮಣ್ಣಿನ ರಸಸಾರ 7.5-8.5 ಇರುತ್ತೆ, ವಿದ್ಯುತ್ ವಾಹಕತೆ 4 ಜಾಸ್ತಿ ಇರುತ್ತೆ, ವಿನಿಮಯ ಸೋಡಿಯಂ ಅಂಶ 15 ಕೆಳಗಡೆಗಿರುತ್ತೆ. ನಾವು ಕರಲು ಮಣ್ಣು ಅಥವಾ ಕ್ಷಾರ ಮಣ್ಣಿಗೆ ಬಂದ್ವಿ ಅಂತಂದರೆ ಮಣ್ಣಿನ ರಸಸಾರ 8.5 ಮೇಲೆ ಇರುತ್ತೆ, ಮತ್ತು ವಿದ್ಯುತ್ ವಾಹಕತೆ ಬಂದು 4 ಕಡಿಮೆ ಇರುತ್ತೆ, ಮತ್ತು ವಿನಿಮಯ ಸೋಡಿಯಂ ಅಂಶ ಬಂದು 15 ಜಾಸ್ತಿ ಇರುತ್ತೆ. ಸೊ ಈ ಒಂದು ಅಂಶಗಳನ್ನು ನಾವು ನೋಡಿದ್ವಿ ಅಂತಂದರೆ ನಾವು ಈಸಿಯಾಗಿ ಹೇಳ್ಬೋದು ನಮ್ಮ ಮಣ್ಣಿನಲ್ಲಿ ಸಮಸ್ಯೆ ಇದೆಯೋ ಇಲ್ಲವೋ ಅಂತ. ಸೊ ಇದು ಪ್ರಮುಖ ಅಂಶಗಳು, ನಮ್ಮ ಮಣ್ಣು ಸಮಸ್ಯಾತ್ಮಕ ಮಣ್ಣು ಆಗೋದೆಯೋ ಅಥವಾ ಇಲ್ಲೋ ಅಂತ ನಾವು ತಿಳ್ಕೊಳ್ಳೋದಕ್ಕೆ. ಈ ಸಾವಯವ ಇಂಗಾಲ ಅಂತೀವಲ್ಲ, ಹಾಂ ಸರ್, ಅದರ ಪಾತ್ರ ಏನು? ಇಲ್ಲಿ ಸಾವಯವ ಇಂಗಾಲ ಅಂತಂದರೆ ನಾವು ಒಂದು ರೇಂಜ್ ಕೊಡ್ತೀವಿ ಇಲ್ಲಿ, ಒಂದು ಏನು 0.5 ಕೆಳಗಡೆ ಇರೋದು, 0.5 ಕೆಳಗಡೆ ಇರೋದು, 0.5 0.75 ಮತ್ತು 0.75 ಮೇಲೆ ಇರುವಂಥದ್ದು. ಈಗ 0.5 ಇತ್ತು ಅಂತಂದರೆ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಇದೆ ಅಂತ ಅರ್ಥ. 0.5-0.75 ಇದೆ ಅಂತಂದರೆ ಸಾವಯವ ಇಂಗಾಲದ ಪ್ರಮಾಣ ಮಧ್ಯಮ ಇದೆ, ಮೀಡಿಯಮ್ ಆಗಿದೆ ಅಂತ ಅರ್ಥ. 0.75 ಮೇಲೆ ಇತ್ತು ಅಂತಂದರೆ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇದೆ ಅಂತ ಅರ್ಥ. ಸೊ ಇಲ್ಲಿ ಏನಾಗುತ್ತೆ, ಸಾವಯವ ಇಂಗಾಲ ಅಂತಂದರೆ ನಾವು ಕಾರ್ಬನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಮ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಯಾವಾಗ ಜಾಸ್ತಿ ಇರುತ್ತೆ, ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇತ್ತು ಅಂತಂದರೆ. ಏನಕ್ಕಂದರೆ ಇಲ್ಲಿ ಸಾವಯವ ಇಂಗಾಲ ಅದು ಒಂಥರ ಫುಡ್ಡಾಗಿ ಸರ್ವ್ ಮಾಡುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಗೆ ಅಥವಾ ಸೂಕ್ಷ್ಮಾಣುಜೀವಿಗಳಿಗೆ. ಇನ್ ಕೇಸ್ ಸಾವಯವ ಇಂಗಾಲ ಪ್ರಮಾಣ ಕಡಿಮೆ ಇತ್ತು ಅಂತಂದರೆ ಅಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಕಡಿಮೆ ಇದೆ ಅಂತ ಅರ್ಥ. ಸೊ ಯಾವಾಗ ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಕಡಿಮೆ ಆಗುತ್ತೆ, ಸೊ ಅದರಿಂದ ಆಗುವಂಥ ಉಪಯೋಗಗಳು ಕೂಡ ನಮಗೆ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಈಗ ನಾವು ಉದಾಹರಣೆ ಕೊಡೋದಾದರೆ ನಾವು ಸಾರಜನಕ ಅಂತ ಹೇಳ್ತೀವಿ. ಸೊ ನಮ್ಮ ವಾತಾವರಣದಲ್ಲಿ 78% ಸಾರಜನಕ ಇದೆ. ಸೊ ಆ 78% ಇರೋ ಸಾರಜನಕನ ನಾವು ಮಣ್ಣಿಗೆ ತೊಗೊಂಬರ್ಬೋದು. ಸೊ ಯಾವ ರೀತಿ ತೊಗೊಂಬರ್ಬೋದು ಅಂತಂದರೆ ನಮ್ಮಲ್ಲಿರೋ ಒಂದು ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳ ಮುಖಾಂತರ ಸಾರಜನಕವನ್ನು ಸ್ಥಿರೀಕರಿಸುವ ಒಂದು ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತೀವಿ. ಸೊ ಅದೇನು ಮಾಡುತ್ತೆ, ವಾತಾವರಣದಲ್ಲಿರುವಂತಹ ಸಾರಜನಕನ ಮಣ್ಣಿನಲ್ಲಿ ಫಿಕ್ಸ್ ಮಾಡಿ ಅದು ಬೆಳೆಗಳಿಗೆ ಕೊಡೋ ಮುಖಾಂತರ ನಮಗೆ ಉಪಕಾರಿಯಾಗುತ್ತೆ. ಅದೇ ರೀತಿ ನಮಗೆ ರಂಜಕವನ್ನು ಕರಗಿಸುವ ನಾವು ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತೀವಿ. ಸೊ ನಾವು ಮಣ್ಣಿನಲ್ಲಿ ಈಗ ನಾವೇನಾದರೂ ನಾವು ಮಣ್ಣಿಗೆ ನಾವು ಗೊಬ್ಬರ ಹಾಕಿದ್ವಿ ಅಂತಂದರೆ, ಸೊ ನಾವು ಒಂದು 100 ಗೊಬ್ಬರ ಹಾಕಿದ್ವಿ ಅಂತಂದರೆ 10-20 ಅಷ್ಟೇ ಏನು ಬೆಳೆಗಳಿಗೆ ಸಿಗುವಂಥದ್ದು. ಇನ್ನು ಉಳಿದಂಥ ಒಂದು 80 ಮಣ್ಣಿನಲ್ಲೇ ಫಿಕ್ಸೇಷನ್ ಅಂತ ಹೇಳ್ತೀವಿ. ಸೊ ಮಣ್ಣಿನಲ್ಲೇ ಸೇರ್ಕೊಂಡ್ಬಿಡುತ್ತೆ, ಅದು ಬೆಳೆಗಳಿಗೆ ಅವೈಲಬಲ್ ಆಗಲ್ಲ. ಸೊ ಈ ಒಂದು ಪ್ರಮುಖವಾಗಿ ಈ ಒಂದು ನಾವು ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಇತ್ತು ಅಂದರೆ ಮಣ್ಣಲ್ಲಿ ಜಾಸ್ತಿ ಇತ್ತು ಅಂತಂದರೆ ಅದೇನು ಮಾಡುತ್ತೆ, ಮಣ್ಣಿನಲ್ಲಿ ಇರುವಂತಹ ರಂಜಕದ ಪ್ರಮಾಣವನ್ನು ಕರಗಿಸುತ್ತೆ. ಕರಗಿಸ್ಬಿಟ್ಟು ನಮಗೆ ಬೆಳೆಗಳಿಗೆ ಕೊಡೋ ಮುಖಾಂತರ ನಮಗೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ಸೊ ಈ ರೀತಿ ನಾವು ಸಾವಯವ ಇಂಗಾಲದ ಪ್ರಮಾಣವನ್ನು ನಾವು ಏನು ಜಾಸ್ತಿ ಮಾಡ್ತಾ ಹೋದರೆ ನಮ್ಮ ಮಣ್ಣಿನಲ್ಲಿ, ಸೊ ಅಲ್ಲಿರುವಂಥ ಒಂದು ಸೂಕ್ಷ್ಮಾಣು ಜೀವಿಗಳ ಏನು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಆ ಉತ್ಪತ್ತಿ ಮುಖಾಂತರ ನಮ್ಮ ಬೆಳೆಗಳಿಗೆ ಈ ರೀತಿ ಸಾರಜನಕ ಕೊಡೋ ಮುಖಾಂತರ ಮತ್ತು ರಂಜಕವನ್ನು ಕರಗಿಸುವ ಮುಖಾಂತರ ನಮಗೆ ಬೆಳೆಗಳಿಗೆ ಪರಿಣಾಮಕಾರಿಯಾಗಿ ಉಪಯೋಗ ಆಗುತ್ತೆ. ಭಾಳಷ್ಟು ಜನ ಕೃಷಿಕರು ಈ ಸಾವಯವ ಇಂಗಾಲದ ಪ್ರಮಾಣವನ್ನು ಮಣ್ಣಿನಲ್ಲಿ ಜಾಸ್ತಿ ಮಾಡ್ತಾ ಹೋದರೆ ಹೌದು ಮಣ್ಣಿನ ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಈ ಸಾವಯವ ಇಂಗಾಲಕ್ಕೂ ಮಣ್ಣಿನ ಸಮಸ್ಯೆಗೂ ಏನು ಸಂಬಂಧ? ಈಗ ಸಾವಯವ ಇಂಗಾಲ ಅಂತಂದರೆ ಯೂಶ್ವಲಿ ನಾವು ಮಣ್ಣಿನ ಭೌತಿಕ ಲಕ್ಷಣಗಳನ್ನು ಜಾಸ್ತಿ ಮಾಡುತ್ತೆ. ನಾವು ಮಣ್ಣಿನಲ್ಲಿ ಭೌತಿಕ ಲಕ್ಷಣಗಳು ಅಂತ ಹೇಳ್ತೀವಿ, ಅದಾದಮೇಲೆ ರಾಸಾಯನಿಕ ಲಕ್ಷಣಗಳು ಅಂತ ಹೇಳ್ತೀವಿ, ಅದಾದಮೇಲೆ ಜೈವಿಕ ಲಕ್ಷಣಗಳು ಅಂತ ಹೇಳ್ತೀವಿ. ಇಲ್ಲಿ ಭೌತಿಕ ಲಕ್ಷಣಗಳು ಏನು ಅಂತಂದರೆ, ಈಗ ಮಣ್ಣಿನಲ್ಲಿ ನಾವು ಆಲ್ರೆಡಿ ಏನು ಸಾಂದ್ರತೆ ಅಂತ ಹೇಳಿದೆ ನಾನು ಹೇಳಬೇಕಾದ್ರೆ, ಮಣ್ಣಿನ ಸಾಂದ್ರತೆ ಏನಿರುತ್ತೆ, ಯಾವಾಗ ಮಣ್ಣಿನ ಸಾಂದ್ರತೆ ಜಾಸ್ತಿ ಇರುತ್ತೆ, ಸೊ ಅವಾಗೇನಾಗುತ್ತೆ, ಸೊ ನಮ್ಮಲ್ಲಿ ಬಿದ್ದಂಥ ಮಳೆ ನೀರಾಗಲಿ ಅಥವಾ ನಾವು ನೀರಾವರಿ ಮುಖಾಂತರ ಕೊಟ್ಟಂಥ ನೀರಾಗಲಿ ಏನಾಗುತ್ತೆ, ಹಿಡಿದಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸಾಂದ್ರತೆ ಜಾಸ್ತಿ ಇತ್ತು ಅಂತಂದರೆ. ಮತ್ತು ಗಾಳಿ ಆಡೋದು ಕೂಡ ತುಂಬ ಏನು ಪ್ರಾಬ್ಲಮ್ ಆಗುತ್ತೆ, ಏನು ಪರಿಣಾಮಕಾರಿಯಾಗಿ ಗಾಳಿ ಆಡೋದಿಲ್ಲ. ಯಾವಾಗ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆಗುತ್ತೆ, ಸೊ ಮಣ್ಣಿನ ಭೌತಿಕ ಗುಣಲಕ್ಷಣಗಳು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಮಣ್ಣಿನ ಸಾಂದ್ರತೆ ಕಡಿಮೆ ಆಗುತ್ತೆ, ಮತ್ತು ಅಲ್ಲಿ ಏನು ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ಈ ಸಾರಜನಕದ ಪ್ರಮಾಣ ಆಗಲಿ ರಂಜಕದ ಪ್ರಮಾಣ ಆಗಲಿ ಇದು ಕೂಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅದಾದಮೇಲೆ ಮಣ್ಣಿನ ಜೈವಿಕ ಲಕ್ಷಣಗಳು ಅಂದರೆ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಸೊ ಸೂಕ್ಷ್ಮಾಣುಜೀವಿಗಳ ಒಂದು ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಮಣ್ಣಿನ ಭೌತಿಕ ಲಕ್ಷಣಗಳು, ರಾಸಾಯನಿಕ ಲಕ್ಷಣಗಳು ಮತ್ತು ಜೈವಿಕ ಲಕ್ಷಣಗಳು ಮೂರು ಕೂಡ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ, ಸೊ ಅದು ಬೆಳೆಗೆ ಕೂಡ ಉಪಯೋಗ ಆಗ್ತಾ ಹೋಗುತ್ತೆ. ಅಂದರೆ ಮಣ್ಣಿನ ಸಮಸ್ಯೆ ಜಾಸ್ತಿ ಆಯ್ತಾ ಹೋಯ್ತು ಅಂತಂದ್ರೆ ಅದರಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಕಡಿಮೆ ಆಗ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾ? ಓಕೆ, ಈಗ ಮಣ್ಣಿನ ಸಮಸ್ಯೆ ಇನ್ನೂ ಒಂದಿದೆ, ಹುಳಿ ಮಣ್ಣು ಅಂತಾರೆ ಅಲ್ವೇ, ಅದು ಬಹುತೇಕ ನಮ್ಮ ಭಾಗದಲ್ಲಿ ಕಡಿಮೆ ಬರಲ್ಲ. ಅದು ತುಂಬಾ ಎಲ್ಲಿ ಜಾಸ್ತಿ ಮಳೆ ಬೀಳುತ್ತೆ ನಾವು ಕೋಸ್ಟ್ ಲೈನ್ ಅಂತ ಹೇಳ್ತೀವಿ. ಸೊ ಆ ಭಾಗದಲ್ಲಿ ತುಂಬಾ ಜಾಸ್ತಿ ಮಳೆ ಬೀಳೋದ್ರಿಂದ ಅದ್ರ ಬಗ್ಗೆ ಒಂಚೂರು ಹೇಳ್ಬಿಡಿ. ಖಂಡಿತವಾಗ್ಲು, ನೀನು ಆಮ್ಲೀಯ ಮಣ್ಣು ಅಥವಾ ಹುಳಿ ಮಣ್ಣು ಅಂತ ನಾವು ಹೇಳೋದಾದ್ರೆ, ಈ ಒಂದು ಮಣ್ಣಿನಲ್ಲಿ ನಾವು ಕಬ್ಬಿಣದ ಅಂಶ ಮತ್ತೆ ಅಲ್ಯೂಮಿನಿಯಂ ಅಂಶ ಜಾಸ್ತಿ ಇರುತ್ತೆ. ಯೂಶ್ವಲಿ ಏನಾಗುತ್ತೆ ಅಂತಂದ್ರೆ, ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಈ ಒಂದು ಲವಣಾಂಶಗಳು ಏನಿರುತ್ತೆ, ಕ್ಯಾಲ್ಸಿಯಂ ಆಗಲಿ, ಮೆಗ್ನೀಷಿಯಂ ಆಗಲಿ, ಸೋಡಿಯಂ ಆಗಲಿ ಅಥವಾ ಪೊಟಾಷಿಯಂ, ಎಲ್ಲದನ್ನು ಕೂಡ ಏನು ಮಾಡುತ್ತೆ, ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಇದೆಲ್ಲ ಕೊಚ್ಕೊಂಡು ಹೋದಾದ್ಮೇಲೆ ನಮ್ಮ ಮಣ್ಣಿನಲ್ಲಿ ಉಳಿಯುವಂಥದ್ದೇ ಐರನ್ ಮತ್ತು ಅಲ್ಯೂಮಿನಿಯಂ. ಇದೇನಾಗುತ್ತೆ, ಮಣ್ಣಿನಲ್ಲಿ ಫಿಕ್ಸೇಷನ್ ಅಂತ ಹೇಳ್ತೀವಿ, ಫಿಕ್ಸೇಷನ್ ಆಗಿರುತ್ತೆ. ಇದು ಅಷ್ಟು ಈಸಿಯಾಗಿ ಲೀಚ್ ಆಗಲ್ಲ, ಕೊಚ್ಕೊಂಡು ಹೋಗಲ್ಲ ನೀರಿನ ಮುಖಾಂತರ. ಸೊ ಯಾವಾಗ ಒಂದು ಮಣ್ಣಿನಲ್ಲಿ ಐರನ್ನು ಮತ್ತು ಅಲ್ಯೂಮಿನಿಯಂ ಅಂಶ ಜಾಸ್ತಿ ಆಗುತ್ತೆ, ಅವಾಗ ಮಣ್ಣು ಹುಳಿ ಮಣ್ಣಾಗಿ ಪರಿವರ್ತನೆ ಆಗುತ್ತೆ. ಸೊ ಅವಾಗ ಮಣ್ಣಿನ ರಸಸಾರ ಏನಾಗುತ್ತೆ, 5.5 ಕೆಳಗಡೆ ಹೋಗ್ತಾ ಹೋಗ್ತಿರುತ್ತೆ. ಸೊ ಇಲ್ಲಿ ಕೂಡ ನಾವೇನು ಮಾಡೋದು, ಇದನ್ನು ನಾವು ನಿರ್ವಹಣೆ ನಾವು ಹೇಗೆ ಮಾಡಬೇಕು ಅಂತಂದರೆ, ನಾವು ಯೂಶ್ವಲಿ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಣ್ಣ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಒಂದು ನಾವು ಹಾಕೊಳ್ಳೋ ಮುಖಾಂತರ, ಅದು ಕೂಡ ಪಿ ಎಚ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಣ್ಣಿನ ರಸಸಾರದ ಮೇಲೆ. ಮಣ್ಣಿನ ರಸಸಾರದ ಅನುಗುಣವಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ಒಂದು ಇಂಥ ಒಂದು ರಸಸಾರಕ್ಕೆ ನಾವು ಎಷ್ಟು ಕೆ ಜಿ ನಾವು ಸುಣ್ಣವನ್ನು ಹಾಕ್ಬೋದು ಅಂತ. ಸೊ ಅದ್ರ ಮುಖಾಂತರ ನಾವು ಆ ಒಂದು ಮಣ್ಣನ್ನು ನಿರ್ವಹಣೆ ಮಾಡಬಹುದಾಗಿದೆ. ಆದರೆ ನಮ್ಮ ಭಾಗದಲ್ಲಿ ನೀವು ಹೇಳಿದಾಗೆ ನಮ್ಮ ಭಾಗದಲ್ಲಿ ತುಂಬ ಕಡಿಮೆ ಆ ಥರದ ಮಣ್ಣುಗಳು. ಸೊ ನಾವು ತುಂಬ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಿಗೆ ಹೋದಾಗ ಆ ರೀತಿಯ ಸಮಸ್ಯಾತ್ಮಕ ಮಣ್ಣುಗಳು ನಾವು ಮಲೆನಾಡುಗಳಲ್ಲಿ ಓಕೆ ತುಂಬ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ. ಓಕೆ, ಈಗ ಸಾಮಾನ್ಯವಾಗಿ ನೀವು ಪ್ರಧಾನ ಪೋಷಕಾಂಶ ಸಾರಜನಕ, ರಂಜಕ, ಪೊಟ್ಯಾಶ್ ಜೊತೆ ಮಣ್ಣು ಪರೀಕ್ಷೆಯಲ್ಲಿ ಲಘು ಪೋಷಕಾಂಶಗಳನ್ನು ಕೂಡ ತಾವು ಪರೀಕ್ಷೆ ಮಾಡ್ತೀರಿ ಅಲ್ವೇ? ಈ ಸಮಸ್ಯಾತ್ಮಕ ಮಣ್ಣು ಉಂಟಾಗೋದ್ರಿಂದ ಗಿಡಗಳು ಈ ಲಘು ಪೋಷಕಾಂಶಗಳನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಅಥವಾ ಕೆಲವು ಲಘು ಪೋಷಕಾಂಶಗಳು ಲಭ್ಯ ಆಗಲ್ಲ, ಕೆಲವು ಅಲಭ್ಯ ಸ್ಥಿತಿಗೆ ಮಾರ್ಪಡ್ತವೆ, ಹೀಗೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅಥವಾ ಮಣ್ಣು ವಿಜ್ಞಾನಿ. ಈ ಲಘು ಪೋಷಕಾಂಶಕ್ಕೂ ಮಣ್ಣಿನ ಸಮಸ್ಯೆಗೂ ಏನು ಸಂಬಂಧ? ಹೌದು, ಇಲ್ಲೂ ಕೂಡ ನಾವು ಏನು ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಸೊ ಇದು ಕೂಡ ಕ್ರಮೇಣವಾಗಿ ಯಾವ ಥರ ನಮಗೆ ಅನ್ಅವೈಲೇಬಲ್ ಆಗುತ್ತೆ ಅಥವಾ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ, ಅದೇ ರೀತಿ ಲಘು ಪೋಷಕಾಂಶಗಳು ಕೂಡ ಅವೈಲೇಬಿಲಿಟಿ ತುಂಬ ಕಡಿಮೆ ಆಗುತ್ತೆ ಈ ಒಂದು ಮಣ್ಣಿನಲ್ಲಿ. ನಾವು ಪರ್ಟಿಕ್ಯುಲರ್ ಹೇಳಬೇಕು ಅಂದರೆ ನಾವು ಸತು ಅಂತ ಹೇಳ್ತೀವಿ. ಸೊ ಸತುವಿನ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ ಯಾವಾಗ ಸಮಸ್ಯಾತ್ಮಕ ಮಣ್ಣುಗಳಾಗ್ತವೆ ಅವಾಗ. ಸೊ ಅವಾಗೇನು ಮಾಡ್ಬೋದು ನಾವು, ಈ ಒಂದು ಏನು ಕಂಡೀಷನಲ್ಲಿ ನಾವು ಆಲ್ರೆಡಿ ಸಬ್ಸಾಲ್ ಮ್ಯಾನ್ಯೂರಿಂಗ್ ಅಂತ ಹೇಳಿದೆ ನಾನು. ಸೊ ನಾವು ಸಾವಯವ ಗೊಬ್ಬರಗಳನ್ನು ಹಾಕೋ ಮುಖಾಂತರ ನಾವು ಈ ಒಂದು ಗಟ್ಟಿ ಪದರಗಳನ್ನು ನಾವು ನಿವಾರಣೆ ಮಾಡ್ಬೋದು, ಉತ್ತಮ ಬೆಳೆ ಬೆಳಿಬೋದು ಅಂತ. ಸೊ ಈ ಸಾವಯವ ಗೊಬ್ಬರಗಳ ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ನಾವು ಮಿಕ್ಸ್ ಮಾಡಿಕೊಂಡು ಈ ಒಂದು ಸಾವಯವ ಗೊಬ್ಬರಗಳ ಮುಖಾಂತರ ನಾವು ಮಣ್ಣಿಗೆ ಸೇರಿಸಿದಾಗ ಈ ಒಂದು ಲಘು ಪೋಷಕಾಂಶಗಳ ಕೊರತೆಯನ್ನು ಕೂಡ ನಾವು ನೀಗಿಸ್ಬೋದಾಗಿದೆ, ಅಥವಾ ನಾವು ಫೋಲಿಯರ್ ಸ್ಪ್ರೇ ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ಈ ಒಂದು ಕ್ಷಾರ ಮಣ್ಣಾಗಲಿ ಅಥವಾ ಜೌಗು ಮಣ್ಣಾಗಲಿ, ಇದರಲ್ಲಿ ನಾವು ರೆಕಮೆಂಡ್ ಮಾಡೋದೇನು ಅಂತಂದರೆ, ಉಪಯೋಗಿಸಿರುವಂಥ ಏನು ಶಿಫಾರಸು ಮಾಡಿರುವಂಥ ಏನು ಗೊಬ್ಬರ ಏನಿರುತ್ತೆ ಅದಕ್ಕಿಂತ 1.5 ಅಥವಾ 2 ನಾವು ಜಾಸ್ತಿ ಗೊಬ್ಬರ ಹಾಕಬೇಕು ಇನಿಷಿಯಲ್ ಡೇಸಲ್ಲಿ. ಅಂದರೆ ಒಂದು ಸ್ವಲ್ಪ ಏನು ಬೆಳೆಗಳಿಗೆ ನಾವು ಸಪೋರ್ಟಿವ್ ಆಗಿ ಕೊಡಬೇಕು ಅಂತಂದರೆ. ಸೊ ಈ ಥರ ಒಂದು ನಾವು ಶಿಫಾರಸನ್ನು ಮಾಡ್ತೀವಿ. ಈಗ ನಾನು ಆಗಲೇ ನಾನು ಇದ್ರ ಬಗ್ಗೆ ಹೇಳಿದೆ, ಯಾವುದು ಸಬ್ಸಾಯಿಲ್ ಮ್ಯಾನ್ಯೂರಿಂಗ್ ಬಗ್ಗೆ ಹೇಳಿದೆ, ಏನು ಪ್ರಮುಖವಾಗಿ ಖುಷ್ಕಿ ಭೂಮಿಯಲ್ಲಿ ಯಾವ ಥರ ನಿವಾರಣೆ ಮಾಡೋದು ಅಂತ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ನಾವು ರೆಕಮೆಂಡ್ ಮಾಡುವಂಥದ್ದು ನಮ್ಮಲ್ಲಿ ಪ್ರೆಸ್ ಮಡ್ ಸಿಗುತ್ತೆ. ಸೊ ನಾವು ಸಕ್ಕರೆ ಕಾರ್ಖಾನೆಗಳಿಗೆ ಹೋಗಿವಿ ಅಂತಂದರೆ ಒಂದು ಏನು ಬೈ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಅದು ಅಥವಾ ಕೋಳಿ ಗೊಬ್ಬರ, ಕೋಳಿ ಗೊಬ್ಬರ ಎರಡನ್ನೂ ಕೂಡ ನಾವು ಪ್ರಸ್ಮಡ್ ಆದರೂ ಯೂಸ್ ಮಾಡ್ಕೋಬೋದು, ಕೋಳಿ ಗೊಬ್ಬರನಾದರೂ ಯೂಸ್ ಮಾಡ್ಕೋದು. ಸೊ ಇವೆರಡೂ ನಮಗೆ ತುಂಬ ಪರಿಣಾಮಕಾರಿಯಾಗಿ ನಮ್ಮ ಸಂಶೋಧನೆ ಮುಖಾಂತರ ಪರಿಣಾಮಕಾರಿಯಾಗಿ ನಮಗೆ ಕಂಡುಬಂದಿದೆ. ಇವೆರಡೂ ಕೂಡ ತುಂಬ ಪರಿಣಾಮಕಾರಿಯಾಗಿ ನಮಗೆ ಏನು ರಿಸಲ್ಟ್ ಕೊಟ್ಟಿದ್ದಾವೆ ಅಂತ. ಸೊ ಇದ್ರ ಜೊತೆಯಲ್ಲಿ ನಾವು ಏನು ಲಘು ಪೋಷಕಾಂಶಗಳನ್ನು ಮಿಕ್ಸ್ ಮಾಡಿಕೊಂಡು ನಾವು ಮಣ್ಣಿಗೆ ಸೇರಿಸೋ ಮುಖಾಂತರ ನಾವು ಆ ಒಂದು ಲಘು ಪೋಷಕಾಂಶಗಳ ಕೊರತೆಯನ್ನು ಕೂಡ ನಾವು ನೀಗಿಸ್ಬೋದಾಗಿದೆ. ಖಂಡಿತವಾಗ್ಲೂ ಲಘು ಪೋಷಕಾಂಶಗಳ ಕೊರತೆ ನಮ್ಗೆ ಕಂಡು ಬಂದೇ ಬರುತ್ತೆ. ಲಘು ಪೋಷಕಾಂಶಗಳು ಅಂತಲ್ಲ, ನಮಗೆ ಸಾರಜನಕ ಆಗಲಿ, ರಂಜಕ ಆಗಲಿ, ಪೊಟಾಶ್ ಆಗಲಿ, ಎಲ್ಲಾದರೂ ಕೊರತೆ ನಮ್ಗೆ ಕಂಡು ಬಂದೇ ಬರುತ್ತೆ. ಸೊ ಆ ಒಂದು ಕಂಡೀಷನಲ್ಲಿ ನಾವು ಒಂದು ಸ್ವಲ್ಪ ನಾನು ಹೇಳಿದಾಗೆ 1.5 ಅಥವಾ 2 ನಾವು ಗೊಬ್ಬರಗಳ ಪ್ರಮಾಣ ಜಾಸ್ತಿ ಮಾಡಿ ನಾವು ಶಿಫಾರಸು ಮಾಡೋದಕ್ಕಿಂತ ನಾವು ಕೊಟ್ವಿ ಅಂತಂದರೆ ಅವಾಗ ನಮಗೆ ಒಳ್ಳೆ ನಾವು ಬೆಳೆಗಳನ್ನು ಕೂಡ ಬೆಳೆಯಬಹುದಾಗಿದೆ. ಕೇಳುಗರೆ, ಡಿಸೆಂಬರ್ 9 ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಕೆರೆ ಹಾಗೂ ಜಲಾಶಯದಲ್ಲಿ ಮೀನು ಸಾಕಾಣಿಕೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಡಿಸೆಂಬರ್ 9 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಕೆರೆ ಹಾಗೂ ಜಲಾಶಯದಲ್ಲಿ ಮೀನು ಸಾಕಾಣಿಕೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಡಾಕ್ಟರ್ ಪ್ರಭುದೇವ ಅವರೇ, ಮಣ್ಣಿನ ಸಮಸ್ಯೆನ ಗಿಡದ ಮೂಲಕ ಗುರುತಿಸ್ಬೋದೇ? ಖಂಡಿತವಾಗ್ಲು. ನಾವೇನು ಹೇಳ್ತೀವಿ, ಈಗ ಮಣ್ಣಿನ ಸಮಸ್ಯೆಗಳಂತಂದರೆ, ಈಗ ಯಾವಾಗ ಸಮಸ್ಯಾತ್ಮಕ ಮಣ್ಣುಗಳು ಆಗ್ತವೆ ಅಲ್ಲಿ ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗುತ್ತೆ. ಪೋಷಕಾಂಶಗಳ ಕೊರತೆ ಜಾಸ್ತಿ ಆಯಿತು ಅಂತಂದರೆ ಪ್ರತಿಯೊಂದು ಪೋಷಕಾಂಶಕ್ಕೂ ಕೂಡ ಒಂದೊಂದು ವಿಷುಯಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು. ಆ ಸಿಂಪ್ಟಮ್ಸ್ ನಮಗೆ ಕಂಡು ಬರ್ತಾ ಹೋಗುತ್ತೆ. ಈಗ ನಾವು ಸಾರಜನಕ ತಗೊಳ್ಳೋದಾಯಿತು ಅಂತಂದರೆ, ನಾವು ಲೋವರ್ ಲೀವ್ಸು, ಸೊ ಕೆಳಭಾಗದಲ್ಲಿ ಇರುವಂತಹ ಏನು ಎಲೆಗಳೇನಾಗ್ತವೆ ಅದು ಯೆಲ್ಲೋ ಕಲರಿಗೆ ಟರ್ನ್ ಆಗುತ್ತೆ, ಹಳದಿ ಬಣ್ಣದಕ್ಕೆ ಟರ್ನ್ ಆಗುತ್ತೆ. ಸೊ ಯಾವಾಗ ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ಆವಾಗ ನಮಗೆ ಈಸಿಯಾಗಿ ನಾವು ಹೇಳ್ಬೋದು ಇದರಲ್ಲಿ ಸಾರಜನಕದ ಕೊರತೆ ಇದೆ ಅಂತ. ಸೊ ಅವಾಗೇನು ಮಾಡಬೇಕು, ನಾವು ಸಾರಜನಕವನ್ನು ನಾವು ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ. ಅದು ನಾವೇನಾದರೂ ನಾವು ಫಾಸ್ಫರಸ್ ಅಂತ ಹೇಳ್ತೀವಿ. ಸೊ ಫಾಸ್ಫರಸ್ ಕೊರತೆ ಉಂಟಾಯಿತು ಅಂತಂದರೆ, ಸೊ ಎಲೆಗಳಲ್ಲಿ ಏನಾಗುತ್ತೆ, ಪರ್ಪಲ್ ಕಲರಿಗೆ ಟರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಪರ್ಪಲ್ ಕಲರಿಗೆ ಹೋಗುತ್ತೆ. ಸೊ ನೇರಳೆ ಬಣ್ಣದಕ್ಕೆ ಹೋಗುತ್ತೆ. ಸೊ ಆವಾಗ ನಾವು ಈಸಿಯಾಗಿ ಇದನ್ನು ಗುರುತಿಸ್ಬೋದು ಇದರಲ್ಲಿ ರಂಜಕದ ಕೊರತೆ ಇದೆ ಅಂತ. ಅದೇ ಏನಾದರೂ ಪೊಟ್ಯಾಶ್ ಕೊರತೆ ಉಂಟಾಯಿತು ಅಂತಂದರೆ, ಸುತ್ತ ಎಲೆಗಳ ಸುತ್ತ ಭಾಗದಲ್ಲಿ ಏನಾಗುತ್ತೆ, ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಪೊಟ್ಯಾಷಿಯಂ ಕೊರತೆ ಕಡಿಮೆ ಇದೆ ಅಂತ ನಾವು ಗುರುತಿಸ್ಬೋದು. ಸೊ ಅದ್ರ ಮುಖಾಂತರ ನಾವು ಗುರುತಿಸೋ ಮುಖಾಂತರ ನಾವು ಆ ಒಂದು ಪರ್ಟಿಕ್ಯುಲರಾಗಿ ಏನು ನಮಗೆ ವಿಷುಯಲ್ ಸಿಂಪ್ಟಮ್ಸ್ ಕಾಣುತ್ತೆ ಆ ಒಂದು ಸಿಂಪ್ಟಮ್ಸ್ಗಳನ್ನ ನೋಡಿಕೊಂಡು ನಾವು ಶಿಫಾರಸು ಮಾಡಿದಂಥ ಗೊಬ್ಬರಗಳನ್ನು ನಾವು ಕೊಟ್ಟು ಅದರಗಳ ನಿವಾರಣೆ ಮಾಡಬಹುದಾಗಿದೆ. ಈಗ ಹುಳಿ ಮಣ್ಣಿಗೆ ಸುಣ್ಣ ಹಾಕಬೇಕು ಅಂತೀರಿ, ಹೌದು, ಕ್ಷಾರೀಯ ಮಣ್ಣಿಗೆ ಜಿಪ್ಸಮ್ ಹಾಕಬೇಕು ಅಂತೀರಿ, ಆದರೆ ಹಾಕೋ ವಿಧಾನ ಹೇಗೆ? ಮತ್ತು ಬಹಳ ಹಿಂದೆಲ್ಲ ಈಗ ಜಿಪ್ಸಮ್ ಹಾಕಿದ್ರೂ ಅಲ್ಲಿ ನೀರು ಕಟ್ಟಿ ನಿಲ್ಲಿಸ್ಬೇಕು, ಹೆಚ್ಚಾದಂತಹ ಲವಣನ ತೆಗಿಬೇಕು, ಬಸಿಬೇಕು, ಈ ಥರ ಎಲ್ಲ ಹೇಳೋರಲ್ವೇ, ವಿಧಾನದ ಬಗ್ಗೆ ಹೇಳಿ ಒಂಚೂರು. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಯಾವ ರೀತಿ ಮಿಕ್ಸ್ ಮಾಡಬೇಕು ಮಣ್ಣಿಗೆ ಅದನ್ನು, ಮತ್ತು ಪ್ರತಿ ವರ್ಷನೂ ಹಾಕಬೇಕಾ, ಮತ್ತು ಹಾಕಿದ ಮೇಲೆ ಮತ್ತೊಂದು ಸರಿ ಪರೀಕ್ಷೆ ಮಾಡಿಸ್ಬೇಕಾ, ಹೇಗೆ ಸುಧಾರಣೆ ಆಗ್ತಿದೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ? ಖಂಡಿತ, ಆ ಪ್ರೊಸೀಜರ್ ಹೇಳಿ. ಈಗ ಏನಾಗುತ್ತೆ, ನಾವು ಆಗಲೇ ನಾನು ಹೇಳಿದಾಗೆ ಮಣ್ಣಿನ ರಸಸಾರದ ಮೇಲೆ ಅವಲಂಬಿತವಾಗಿರುತ್ತೆ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಜಿಪ್ಸಮ್ ಹಾಕಬೇಕು ಮತ್ತು ಸುಣ್ಣವನ್ನು ಹಾಕಬೇಕು ಅಂತ. ಮಣ್ಣಿನ ಅದಕ್ಕೊಂದು ಟೇಬಲ್ ಇದೆ ನಮ್ಮಲ್ಲಿ, ಸ್ಟ್ಯಾಂಡರ್ಡ್ ಟೇಬಲ್ಲು. ಅದು ನಾವು ಮಣ್ಣಿನ ರಸಸಾರ ಅನಾಲಿಸಿಸ್ ಮಾಡಿ ಆದಮೇಲೆ ನಾವು ರೆಕಮೆಂಡೇಷನ್ ಕೊಟ್ಬಿಡ್ತೀವಿ ಮಣ್ಣಿನ ಆರೋಗ್ಯ ಚೀಟಿನಲ್ಲಿ, ಅಂದರೆ ಎಷ್ಟು ಕೆಜಿ ಸುಣ್ಣವನ್ನು ಹಾಕಬೇಕು ಅಥವಾ ಎಷ್ಟು ಕೆಜಿ ಜಿಪ್ಸಮನ್ನು ಹಾಕಬೇಕು ಅಂತ. ಸೊ ನಾವು ಹಾಕಬೇಕಾದ್ರೆ ಯೂಶಲಿ ಏನು ಮಾಡ್ತೀವಿ, ನಾವು ನೀರು ಕಟ್ಟಬಾರ್ದು. ನೀರು ಕಟ್ಟೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಬ್ರಾಡ್ಕಾಸ್ಟ್ ಅಂತ ಮಾಡ್ತೀವಿ. ಸೊ ಮಾಮೂಲಿ ಹೊಲದಲ್ಲಿ ಎರಿಸ್ತೀವಿ ನಾವು, ಹೊಲದಲ್ಲಿ ಎರಚಿ ಆದಮೇಲೆ ನಾವು ನೀರು ಕಟ್ಟಬೇಕಾಗತ್ತೆ. ಸೊ ನಾವು ನೀರು ಕಟ್ಟಿ ಆದಮೇಲೆ 24 ಗಂಟೆ ಆದಮೇಲೆ ನಾವು ಅದನ್ನು ನೀರನ್ನ ಬಸಿಬೇಕು. ಈ ಥರ ಒಂದು 3-4 ಸಲ ಮಾಡಬೇಕಾಗತ್ತೆ ಒಂದು ಸಲಗೆ. ಸೊ 3-4 ಸಲ ನಾವು ಜಿಪ್ಸಮ್ಗಳನ್ನ ಹಾಕಿ ನಾವು ನೀರನ್ನು ಬಸಿದಾದಮೇಲೆ ನಾವೇನು ಮಾಡ್ತೀವಿ, ಬೆಳೆಗಳನ್ನ ಬೆಳಿತೀವಿ. ಸೊ ಬೆಳೆಗಳನ್ನ ಬೆಳೆದಾದ್ಮೇಲೆ ಮತ್ತೆ ಅಗೇನ್ ನಾವು ಏನು ಮಾಡಬೇಕು, ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಏನಾದರೂ ಮಣ್ಣಿನ ರಸಸಾರದ ಪ್ರಮಾಣ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆ ತಿಳ್ಕೊಳ್ಳೋದಕ್ಕೆ. ಸೊ ಇನ್ ಕೇಸ್ ಏನಾದರೂ ಕಡಿಮೆ ಆಗಿಲ್ಲ ಅಷ್ಟೇ ಇದೆ ಅಂತಂದರೆ, ಮತ್ತೆ ನಾವು ಏನು ಮಣ್ಣಿನ ರಸಸಾರವನ್ನು ನಾವು ಪರೀಕ್ಷೆ ಮಾಡಿ ಆದಮೇಲೆ ನಮ್ಮ ರೆಕಮೆಂಡೇಷನ್ ಪ್ರಕಾರ ನಾವು ಮತ್ತೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಕ್ರಮೇಣವಾಗಿ ಮಣ್ಣಿನ ರಸಸಾರ ಕಡಿಮೆ ಆಗ್ತಾ ಬರ್ತಿರುತ್ತೆ. ಇನ್ ಕೇಸ್ ನಾವೇನಾದರೂ ಕ್ಷಾರ ಮಣ್ಣು ತೊಗೊಂಡ್ವಿ ಅಥವಾ ಏನು ಚೌಗು ಮಣ್ಣು ತೊಗೊಂಡ್ವಿ ಅಂತಂದರೆ ಪ್ರಮಾಣ ಏನು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಕಡಿಮೆ ಆಗ್ತಾ ಬರ್ತಿದ್ದಂಗೆ ನಾವು ಅದನ್ನು ಸ್ಟಾಪ್ ಮಾಡ್ಕೋಬೋದು. ಸೊ ಯೂಶಲಿ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ನಾವು ಅಪ್ಲೈ ಮಾಡಿ ಅಂತ ಹೇಳಲ್ಲ, 2-3 ವರ್ಷಕ್ಕೊಮ್ಮೆ ಒಂದ್ಸಲ ಏನು ಈ ಜಿಪ್ಸಮ್ ಆಗಲಿ ಅಥವಾ ಸುಣ್ಣವನ್ನು ನಾವು ಅಪ್ಲೈ ಮಾಡಿ ಅಂತ ಹೇಳ್ತೀವಿ ನಾವು. ಬಟ್ ಇದು ಮಣ್ಣಿನ ರಸಸಾರದ ಮೇಲೆ ಅವಲಂಬಿತವಾಗಿರುತ್ತೆ. ಹಸಿರೆಲೆ ಗೊಬ್ಬರನ ಹೆಚ್ಚು ಬಳಕೆ ಮಾಡೋದ್ರಿಂದ ಮಣ್ಣಿನ ಕ್ಷಾರೀಯತೆಯನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಹೌದು, ಮಣ್ಣಿನ ಕ್ಷಾರೀಯತೆ ಅನ್ನೋದಕ್ಕಿಂತ ನಾವು ಜೌಗು ಮಣ್ಣನ್ನು ನಾವು ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತೀವಿ, ನಿವಾರಣೆ ಮಾಡಬಹುದು ಅಂತ ಹೇಳ್ತೀವಿ. ಅಂದರೆ ನಮ್ಮಲ್ಲಿ ರೆಕಮೆಂಡೇಷನ್ ಹೇಗಿದೆ ಅಂತಂದರೆ, ಜೌಗು ಮಣ್ಣಲ್ಲಿ ನಾವು ಜಿಪ್ಸಮ್ನ ರೆಕಮೆಂಡ್ ಮಾಡಲ್ಲ, ಜಿಪ್ಸಮ್ನ ಶಿಫಾರಸು ಮಾಡಲ್ಲ. ಸೊ ಜೌಗು ಮಣ್ಣಲ್ಲಿ ನಾವೇನು ಮಾಡ್ತೀವಿ, ಹಸಿರೆಲೆ ಗೊಬ್ಬರಗಳನ್ನು ಯೂಸ್ ಮಾಡಿ ಅಥವಾ ಯಾವುದೇ ಸಾವಯವ ಗೊಬ್ಬರಗಳನ್ನು ಯೂಸ್ ಮಾಡಿ, ಅಂದರೆ ಶಿಫಾರಸು ಮಾಡೋದಕ್ಕಿಂತ 2 ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ. ಅದೇ ನಾವೇನಾದರೂ ಕ್ಷಾರೀಯ ಮಣ್ಣು ಅಥವಾ ಕರ್ಲು ಮಣ್ಣಿಗೆ ಬಂದ್ವಿ ಅಂತಂದರೆ ನಾವು ಜಿಪ್ಸಮ್ನ ರೆಕಮೆಂಡ್ ಮಾಡ್ತೀವಿ ಅಲಾಂಗ್ ವಿತ್ ದಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್. ಸೊ ಇಲ್ಲಿ ಏನಾಗುತ್ತೆ, ಹೆಸರಲ್ಲಿ ಈ ಭಾಗದಲ್ಲಿ ನಾವು ಡಯಾಂಚ್ ಅಂತ ಹೇಳ್ಬೋದು ಅಥವಾ ಸನ್ನೆಂಪ್ ಅಂತ ಹೇಳ್ಬೋದು. ಸೊ ನಾವು ಯಾವಾಗ ನಾವು ಏನು ಭತ್ತದ ಬೆಳೆಯನ್ನು ತೊಳೆದಕ್ಕಿಂತ ಮುಂಚೆ ಸೊ ನಾವೇನು ಮಾಡ್ಬೇಕು, ಈಗ ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆ ಬರುತ್ತೆ ನಮಗೆ, ಆ ಒಂದು ನಾವು ಪ್ರೀ ಮಾನ್ಸೂನ್ ಶೋವರ್ಸ್ ಅಂತ ಹೇಳ್ತೀವಿ, ಆ ಒಂದು ಮಳೆಯನ್ನು ನಾವು ಏನು ಉಪಯೋಗ ಪಡ್ಕೊಂಡು, ಸೊ ಆ ಒಂದು ಮಳೆ ಬಿದ್ದಾಗ ನಾವು ಹಸಿರೆಲೆ ಗೊಬ್ಬರಗಳನ್ನು ನಾವು ಏನು ಬೆಳೆಸಿ ಜಸ್ಟ್ ಫ್ಲವರಿಂಗ್ ನಾವು ಏನು ಹೂ ಬಿಡೋ ಅಂತಕ್ಕೆ ಬಂದಾಗ ನಾವು ಅದನ್ನು ಅಲ್ಲೇ ಮುಗುಚಿ ಹಾಕಿ ಅದಾದಮೇಲೆ ನಾವು ಏನು ಭತ್ತದ ಬೆಳೆಯನ್ನು ತೊಗೊಳ್ಳಿ ಅಂತ ಹೇಳ್ತೀವಿ. ಸೊ ಈ ಥರ ಮಾಡೋ ಮುಖಾಂತರ ಏನಾಗುತ್ತೆ, ಅಲ್ಲಿರುವಂತಹ ಒಂದು ಸೆಲೈನ್ ಕಂಡೀಷನ್ ಅಥವಾ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅಂಶ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಅದಾದಮೇಲೆ ನಾವೇನಾದರೂ ಕರಲು ಮಣ್ಣಿಗೆ ಬಂದ್ವಿ ಅಂತಂದರೆ ನಾವಲ್ಲಿ ಅಲ್ಲೂ ಕೂಡ ಹಸಿರೆಲೆ ಗೊಬ್ಬರಗಳನ್ನು ನಾವು ಶಿಫಾರಸು ಮಾಡ್ತೀವಿ. ಹಸಿರೆಲೆ ಗೊಬ್ಬರಗಳ ಜೊತೆಯಲ್ಲಿ ನಾವು ಜಿಪ್ಸಮ್ನ ಹಾಕೊಳ್ಳಿ ಅಂತ ಹೇಳ್ತೀವಿ. ಆದರೆ ನಾವು ಸೆಲೈನ್ ಸಾಯ್ಲಲ್ಲಿ ಅಥವಾ ಜೌಗು ಮಣ್ಣಲ್ಲಿ ನಾವು ಜಿಪ್ಸಮ್ನ ರೆಕಮೆಂಡೇಷನ್ ಮಾಡಲ್ಲ, ಓನ್ಲಿ ಅಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಮಾತ್ರ ನಾವು ರೆಕಮೆಂಡ್ ಮಾಡ್ತೀವಿ, ಶಿಫಾರಸು ಮಾಡ್ತೀವಿ. ಅದೇ ನಾವು ಜೌಗು ಅಥವಾ ಕ್ಷಾರಿಯ ಮಣ್ಣು ಬಂದ್ವು ಅಂತಂದರೆ ಹಸಿರೆಲೆ ಗೊಬ್ಬರಗಳ ಜೊತೆಗೆ ನಾವು ಜಿಪ್ಸಮ್ನ ಕೂಡ ನಾವು ರೆಕಮೆಂಡ್ ಮಾಡ್ತೀವಿ ಹಾಕ್ಕೊಳ್ಳಿ ಅಂತ. ನಿಮ್ಮ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರ್ಮ್ ಮಣ್ಣು ವಿಭಾಗಕ್ಕೆ ಬಂದರೆ ನೀವು ಪ್ರಾಯೋಗಿಕವಾದ ಒಂದಷ್ಟು ತರಬೇತಿಗಳು, ಮಣ್ಣು ಪರೀಕ್ಷೆ ಯಾವ ಥರ ಮಾಡ್ತೀರಾ, ಆರೋಗ್ಯ ಚೀಟಿ ಓದೋದು ಹೇಗೆ, ಇದನ್ನೆಲ್ಲ ಹೇಳ್ಕೊಡ್ತೀರಾ? ಖಂಡಿತವಾಗ್ಲು. ನಮ್ಮಲ್ಲಿ ನೀರು ನಿರ್ವಹಣಾ ತಂತ್ರಜ್ಞಾನ ಕೇಂದ್ರ ಅಂತ ಇದೆ. ಸೊ ಅಲ್ಲಿ ಏನು ಮಾಡುತ್ತೆ, ನಾವು ಈ ಭಾಗದಲ್ಲಿ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಮತ್ತು ಸಮಸ್ಯಾತ್ಮಕ ಮಣ್ಣುಗಳು ನಮಗೆ ಕಂಡು ಬಂತು ಅಂತಂದರೆ ಅವುಗಳನ್ನು ನಿವಾರಣೆ ನಾವು ಹೇಗೆ ಮಾಡಬೇಕು ಅನ್ನೋದು ನಾವು ತರಬೇತಿ ಕೂಡ ಕೊಡ್ತೀವಿ. ಸೊ ಯಾವುದೇ ಮಾಹಿತಿ ಬೇಕಾದಲ್ಲಿ ರೈತರು ಕೂಡ ನಮಗೆ ನೇರವಾಗಿ ವಿ ಸಿ ಫಾರ್ಮ್ನಲ್ಲಿರುವಂತಹ ನಮ್ಮ ನೀರು ನಿರ್ವಹಣಾ ತಂತ್ರಜ್ಞಾನ ಕೇಂದ್ರಕ್ಕೆ ಬಂದು ನಮ್ಮನ್ನು ಭೇಟಿ ಮಾಡಿ ಅವರಲ್ಲಿರುವಂಥ ಯಾವುದೇ ಒಂದು ಏನೋ ಸಮಸ್ಯೆಗಳಾಗಲಿ ಅಥವಾ ಏನಾದರೂ ಒಂದು ಡೌಟ್ಸ್ ಇತ್ತು ಅಂತಂದರೆ ನಮ್ಮಲ್ಲಿ ಬಂದು ಕ್ಲಿಯರ್ ಮಾಡ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದಾದರೆ ಡಾಕ್ಟರ್ ಪ್ರಭುದೇವ್ ಅವರೇ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ? ಖಂಡಿತವಾಗ್ಲಿ ಸರ್, ನನ್ನ ದೂರವಾಣಿ ಸಂಖ್ಯೆ ಬಂದು 96. ವಿಭಾಗಕ್ಕೆ ಬಂದರೆ ನೀವು ಪ್ರಾಯೋಗಿಕವಾದ ಒಂದಷ್ಟು ತರಬೇತಿಗಳು, ಮಣ್ಣು ಪರೀಕ್ಷೆ ಯಾವ ಥರ ಮಾಡ್ತೀರಾ, ಆರೋಗ್ಯ ಚೀಟಿ ಓದೋದು ಹೇಗೆ, ಇದನ್ನೆಲ್ಲ ಹೇಳ್ಕೊಡ್ತೀರಾ? ಖಂಡಿತವಾಗ್ಲು. ನಮ್ಮಲ್ಲಿ ನೀರು ನಿರ್ವಹಣಾ ತಂತ್ರಜ್ಞಾನ ಕೇಂದ್ರ ಅಂತ ಇದೆ. ಸೊ ಅಲ್ಲಿ ಏನು ಮಾಡುತ್ತೆ, ನಾವು ಈ ಭಾಗದಲ್ಲಿ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಮತ್ತು ಸಮಸ್ಯಾತ್ಮಕ ಮಣ್ಣುಗಳು ನಮಗೆ ಕಂಡು ಬಂತು ಅಂತಂದರೆ ಅವುಗಳನ್ನು ನಿವಾರಣೆ ನಾವು ಹೇಗೆ ಮಾಡಬೇಕು ಅನ್ನೋದು ನಾವು ತರಬೇತಿ ಕೂಡ ಕೊಡ್ತೀವಿ. ಸೊ ಯಾವುದೇ ಮಾಹಿತಿ ಬೇಕಾದಲ್ಲಿ ರೈತರು ಕೂಡ ನಮಗೆ ನೇರವಾಗಿ ವಿ ಸಿ ಫಾರ್ಮ್ನಲ್ಲಿರುವಂತಹ ನಮ್ಮ ನೀರು ನಿರ್ವಹಣಾ